ಆರೋಗ್ಯ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಡಾಕ್ಟರ್ ಬಸವರಾಜ್ ಮಿರಸ್ದಾರ್ ಅವರು ನಮ್ಮೊಂದಿಗಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದೇವದುರ್ಗ ಭಾಗದಲ್ಲಿ ಮುಖ್ಯವಾಗಿ ಜಾನುವಾರುಗಳಲ್ಲಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ಏನೇನು ಒಂದು ಆರೋಗ್ಯ ಸಮಸ್ಯೆಗಳು ಇದ್ದಾವೆ, ಜೊತೆಗೆ ಇಲಾಖೆಯ ಯೋಜನೆಗಳು ಏನೇನಿದ್ದಾವೆ, ಯಾವ ರೀತಿ ಇಲಾಖೆ ಯೋಜನೆಗಳು ನಡೆದಿದ್ದಾವೆ, ಅದರ ಒಂದು ಸದುಪಯೋಗವನ್ನು ನಮ್ಮ ಜಾನುವಾರು ಸಾಕಾಣಿಕೆದಾರರು ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥ ವಿಚಾರವಾಗಿ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೋತಿದ್ದಾರೆ. ಬನ್ನಿ ಅವರಿಂದ ವಿಚಾರವನ್ನು ತಿಳ್ಕೊಳ್ಳಂತ ಡಾಕ್ಟರ್ ಬಸವರಾಜ್ ಮಿರಸ್ದಾರ್ ಅವರೇ ಹೇಳಿ, ಮೊದಲನೇದಾಗಿ ಈ ಸದ್ಯ ದೇವದುರ್ಗ ಭಾಗದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಮ್ಮಿರ್ಬೋದು, ಆಕಳಿರ್ಬೋದು, ಕುರಿಗಳಿರ್ಬೋದು, ಆಡುಗಳಿರ್ಬೋದು, ಏನು ಆರೋಗ್ಯ ಒಂದು ಸಮಸ್ಯೆಗಳು ಗಮನಿಸ್ತಾ ಇದ್ದಿರ್ತಾವೆ ಸದ್ಯದಲ್ಲಿ? ನಮಸ್ತೆ ಸರ್. ಮೊದಲನೇದಾಗಿ ಸರ್, ಸದ್ಯದಲ್ಲಿ ಅಂತಂದರೆ ಇವಾಗ ಕುರಿ ಮತ್ತು ಆಡುಗಳಲ್ಲಿ ಫುಟ್ ರಾಟ್ ಅಂತ ಬರುತ್ತೆ ಸರ್. ಯಾಕಂದರೆ ಕೆಲವೊಂದು ಕಡೆ ಮಳೆ ಎಲ್ಲ ಜಾಸ್ತಿ ಇರುತ್ತಲ್ಲ, ಸೊ ಹೊಲದಲ್ಲೆಲ್ಲ ಮಣ್ಣಲ್ಲಿ ಹೋಗ್ಬೇಕು ಹೋಗಿರೋದ್ರಿಂದ ಆ ಕಾಲಲ್ಲೊಂಥರ ಗಾಯ ಥರ ಆಗುತ್ತೆ, ಅದಕ್ಕೆ ಫುಟ್ ರಾಟ್ ಅಂತಂತೀವಿ ಸರ್ ನಾನು ಅದನ್ನು. ಸೊ ಯೂಶ್ವಲಿ ಈ ಒಂದು ಅದ್ರ ರೋಗವನ್ನು ತಡೆಗಟ್ಟಬೇಕಾದ್ರೆ ಸ್ವಲ್ಪ ಆದಷ್ಟು ಅವ್ರು ತೇವಾಂಶ ಇರತಕ್ಕಂಥ ಜಾಗಗಳಲ್ಲಿ ಮೇಯಿಸೋದು ಕಡಿಮೆ ಮಾಡಬೇಕು, ಗುಡ್ಡಗಳಲ್ಲಿ ಸ್ವಲ್ಪ ಜಾಸ್ತಿ ಮೇಯಿಸಬೇಕು. ಆಮೇಲೆ ಅದಕ್ಕೆ ಏನಾರ ಇಂಥ ರೋಗಗಳು ಏನಾರ ಕಾಣಬಂತು ಅಂತಂದರೆ ತಕ್ಷಣವಾಗಿ ಸ್ಥಳೀಯ ಪಶುವೈದ್ಯಾಧಿಕಾರಿ ಅದನ್ನು ಚಿಕಿತ್ಸೆನೂ ಪಡ್ಕೋಬೇಕು ಸರ್ ಅದನ್ನು. ದೇವದುರ್ಗ ತಾಲೂಕಿನಲ್ಲಿ ಜಾನುವಾರುಗಳಿಗೆ ಬಂದಾಗ ಯಾವ ಒಂದು ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇದೆ ಇಲ್ಲಿ? ಕುರಿಗಳು ಜಾಸ್ತಿ ಇದಾವೆ, ಎಮ್ಮೆಗಳು ಜಾಸ್ತಿ ಇದಾವೆ, ಆಕಳುಗಳ ಸಂಖ್ಯೆ ಜಾಸ್ತಿ ಇದೆ ಅಂತೀರಾ, ಯಾವ್ದು ಜಾಸ್ತಿ ಇದೆ ಇಲ್ಲಿ? ಕುರಿ ಮತ್ತು ಆಡು ಸಂಖ್ಯೆ ಜಾಸ್ತಿ ಇದೆ ಸರ್ ನಮ್ಮಗಳಲ್ಲಿ. ಒಟ್ಟು ಎರಡು ಕಲ್ತು ನಮ್ಮಲ್ಲಿ 180,000 ಪಾಪ್ಯುಲೇಷನ್ ಇದೆ ಸರ್ ನಮ್ಮ ತಾಲೂಕಿನಲ್ಲಿ. ಮತ್ತು ದನ ಮತ್ತು ಲಾರ್ಜ್ ಅನಿಮಲ್ ಅಂತಂದ್ರೆ ಆಕಳು ಎಮ್ಮೆ ಎತ್ತುಗಳು ಎಲ್ಲ ಸೇರಿಸಿ ಒಟ್ಟು 65,000 ಪಾಪ್ಯುಲೇಷನ್ ಇದೆ ಸರ್ ನಮ್ಮ ತಾಲೂಕಿನಲ್ಲಿ. ಈಗ ಮುಖ್ಯವಾಗಿ ದನಗಳು ಉಚ್ಕೋತಿರ್ತಾವೆ, ಏನು ಕಾರಣ ಅಂತೀರಿ? ಕುರಿಗಳು ಉಚ್ಕೋತಾವೆ, ಇದಕ್ಕೆ ಮುಖ್ಯ ಕಾರಣ ಏನು ಹೇಳ್ತಿರ್ತಾವೆ? ಈಗ ಸಾಮಾನ್ಯವಾಗಿ ಹಸಿಮೇವು ತಿಂದ ತಕ್ಷಣ ಚಾಲು ಇಲ್ಲರಿ, ಹಸಿಮೇವು ಜಾಸ್ತಿ ತಿಂದು ಉಚ್ಕೋತಾವ ಅಂತ ಹೇಳ್ತಿರ್ತಾರೆ. ಸೊ ಇವಾಗ ಮಳೆ ಆಗ್ತಾ ಇರೋದ್ರಿಂದ ಸರ್ ಏನಾಗುತ್ತೆ ಅಂತಂದರೆ, ಸಾಮಾನ್ಯವಾಗಿ ಎಲ್ಲ ದನಗಳು ಹೊರಗೆ ಮೇಯಕ್ಕೆ ಹೋದಾಗ ಹಸಿಮೇವನ್ನು ತಿಂತಿರ್ತಾವೆ ಸರ್. ಅದು ಹಸಿಮೇವನ್ನು ತಿಂದಾಗ ಅದರಲ್ಲಿ ಸ್ವಲ್ಪ ಜಂತು ಹುಳ ಜಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ಅವ್ರು ಏನು ಮಾಡಬೇಕು, ಪ್ರತಿಯೊಂದು ಕರುಗಳಿಗೆ 6 ತಿಂಗಳ ಒಳಗೆ ಕರು ಇರ್ತಕ್ಕಂಥ ಕರುಗಳಿಗೆ, ವಯಸ್ಸಿನ ಕರುಗಳಿಗೆ ಪ್ರತಿ ತಿಂಗಳು ಅವರು ಜಂತುನಾಶಕ ಔಷಧಿಯನ್ನು ಹಾಕಬೇಕು ಸರ್ ಅವರು. ಆಮೇಲೆ ದೊಡ್ಡ 6 ತಿಂಗಳ ಮೇಲ್ಪಟ್ಟ ಜಾನುವಾರುಗಳಿಗೆ ಪ್ರತಿ 3 ತಿಂಗಳಿಗಾದರೂ ಒಂದು ಸರ್ತಿ ಆದರೂ ಕಂಪಲ್ಸರಿ ಅವರು ಜಾನುವಾರು ಜಂತುನಾಶಕ ಔಷಧಿಯನ್ನು ಕುಡಿಸಿದರೆ ಇರ್ತಕ್ಕಂಥ ಜಂತು ಎಲ್ಲ ಹೊಟ್ಟೆಗಳಲ್ಲಿ ಕ್ಲಿಯರ್ ಆಗ ಎಲ್ಲ ಇದಾದ್ಮೇಲೆ ಚೆನ್ನಾಗಿ ಮೇವನ್ನು ತಿನ್ನುತ್ತವೆ, ಅದರಿಂದ ಮೈ ಹಿಡಿತ ಅಂತಂತಾರೆ. ಯೂಶ್ವಲಿ ಕೆಲವೊಬ್ಬರು ಚೆನ್ನಾಗಿ ಮೇವು ತಿನ್ನುತ್ತೆ ಸರ್, ಆದರೆ ಮೈ ಹಿಡಿಯಲ್ಲ, ಹೊಟ್ಟೆ ಬರೀ ಹೊಟ್ಟೆ ಒಬ್ಬುತ್ತೆ ಅಂತ ಹೇಳ್ತಾರೆ. ಇದು ಎಲ್ಲ ಕಾರಣ ಜಂತುಗಳು ಸರ್. ಪ್ರತಿ ಒಂದು 10 ದಿವಸಕ್ಕೆ ಅಥವಾ 30 ದಿವಸಕ್ಕೆ ಒಂದು ಸರ್ತಿ ಕರುಗಳಲ್ಲಿ ಜಂತುನಾಶಕ ಔಷಧಿಯನ್ನು ವಿತರಣೆ ಮಾಡಬೇಕು. ಮೊನ್ನೆ ನಮ್ಮ ಇಲಾಖೆ ಕಡೆಯಿಂದ ಕೂಡ ಒಂದು ನಮ್ಮ ರಾಷ್ಟ್ರೀಯ ಜಾನುವಾರು ರೋಗ ಕಾರ್ಯಕ್ರಮ ಅಡಿಯಲ್ಲಿ ಈ ಒಂದು ಬ್ರುಸಲ್ಲ ಅಂತ ನಮ್ಮದೊಂದು ಕಂದು ರೋಗ ಏನಂತೀವಿ ಲಸಿಕೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮ ಹಮ್ಮಿಕೊಂಡಕ್ಕಿಂತ ಮುಂಚೆ ನಾವೆಲ್ಲ ಕರುಗಳಿಗೆ ಎಲ್ಲ ಕರುಗಳಿಗೆ ಜಂತುನಾಶಕ ಉದಾಹರಣೆ ವಿತರಣೆ ಮಾಡಿ ಅದಾದ್ಮೇಲೆ ಈ ಒಂದು ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ ಸರ್. ಹೇಗೆ ಇದು ಕಂದು ನಿವಾರಣಾ ಲಸಿಕೆ ಕಾರ್ಯಕ್ರಮ ಜಾನುವಾರುಗಳಲ್ಲಿ ದೇವದೂರು ತಾಲೂಕಿನ ಎಲ್ಲ ಒಂದು ಕರುಗಳಿಗೆ ಹಾಕಿದರೆ? ಹೌದು ಸರ್, ಇದು ನಮಗೆ ಒಂದು ನಮ್ಮ ತಾಲೂಕಿಗೆ ಒಟ್ಟು 5,000 ಟಾರ್ಗೆಟನ್ನು ಕೊಟ್ಟಿದ್ದಾರೆ ಸರ್ ಅದು. ಸೊ ಇದು ಒಂದು ವರ್ಷದಲ್ಲಿ ಮೂರು ಹಂತದಲ್ಲಿ ನಾವು ಇದೊಂದು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಸೊ ಮೊದಲನೇ ಹಂತ ಮೊನ್ನೆ ಹೋದ ತಿಂಗಳ ನಮ್ಮದು ಮುಗೀತು ಸರ್. ಆಲ್ರೆಡಿ ಹೋದ ತಿಂಗಳಲ್ಲಿ ನಾವು ದನಗಳಲ್ಲಿ 1688 ಮತ್ತು ಎಮ್ಮೆಗಳಲ್ಲಿ 777 ಒಟ್ಟು 2465 ಕರುಗಳಿಗೆ ನಾವು ಈ ಒಂದು ಕಂದುರೋಗ ಲಸಿಕೆಯನ್ನು ನಾವು ಹಾಕಿದ್ದೀವಿ ಸರ್. ಇದು ಯೂಶ್ವಲಿ 4-8 ಮಂತ್ಸ್, ಅದು ಬರೀ ಹೆಣ್ಣು ಕರುಗಳಲ್ಲಿ ಮಾತ್ರ ಈ ಒಂದು ನಾವು ಲಸಿಕೆಯನ್ನು ಹಾಕ್ತೀವಿ ಸರ್. ಇದನ್ನ ಜೀವನದಲ್ಲಿ ಒಮ್ಮೆ ಹಾಕಿದ್ರೆ ಸಾಕು, ಜೀವನ ಪರ್ಯಂತ ಅದರಿಂದ ಇದು ಬರುತ್ತೆ. ಇದಕ್ಕೆ ನಾವು ಯಾಕಷ್ಟು ಮಹತ್ವ ಕೊಡಬೇಕಂತಂದ್ರೆ, ಮುಂದೆ ಇದು ಒಂದು ರೋಗ ಬಂತು ಅಂತಂದ್ರೆ ಅಬಾರ್ಷನ್ ಆಗುತ್ತೆ, ಕಂದಾಗುತ್ತೆ, ಏನಂತ ಈ ಕಡೆ ಲೋಕಲಿ ಕಂದಾಗುತ್ತೆ ಅಂತಂತಾರಲ್ಲ ಸರ್, ಅಬಾರ್ಷನ್ ಆಗುತ್ತೆ. ಆಮೇಲೆ ಇದರಿಂದ ಜಾಸ್ತಿ ಹೈ ಟೆಂಪರೇಚರು, ಮೇವು ತಿನ್ನೋದು ಬಿಡುತ್ತೆ, ಕಂದಾಗುತ್ತೆ. ಒಂದು ಕಂದಾಯ್ತು, ಅಬಾರ್ಷನ್ ಆಯಿತು ಅಂತಂತಂದ್ರೆ ಅದು ರೈತರಿಗೆ ಬಹಳ ದೊಡ್ಡ ನಷ್ಟ ಸರ್. ಅದು ಪ್ರಮುಖವಾದ ಅಂಶ ಅಂತಂತಂದ್ರೆ ಇದು ಪ್ರಾಣಿಜನ್ಯ ರೋಗ ಸರ್. ಇದು ಜುನೋಟಿಕ್ ಇಂಪಾರ್ಟೆನ್ಸ್ ಅಂದ್ರೆ ಈ ರೋಗದಿಂದ ಬಂದಿರತಕ್ಕಂಥ ಆಕಳಿಂದ ಅಥವಾ ಎಮ್ಮೆಯಿಂದ ಹಾಲನ್ನ ಅವ್ರ ಯಾರ ಜನರು ಕಾಯಿಸದೆ ಕುಡಿದಾಗ ಆ ರೋಗನ ಜಾನುವಾರುಗಳು ಜನರಿಗೂ ಕೂಡ ಬರುತ್ತೆ ಸರ್, ಮನುಷ್ಯರಿಗೂ ಬರುತ್ತೆ. ಈ ರೋಗ ಮನುಷ್ಯರಲ್ಲಿ ಬಂದಾಗ ಇದು ಆರೋಗ್ಯ ಮೇಲೆ ಬಹಳ ಅತಿವಾದ ಪರಿಣಾಮ ಬೀರುತ್ತೆ ಸರ್. ಹಾಗಾಗಿ ಈ ಒಂದು ತಡೆಗಟ್ಟಗೋಸ್ಕರ ಈ ಒಂದು ಕೇಂದ್ರ ಸರ್ಕಾರ ಈ ಒಂದು ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮ ಅಡಿಯಲ್ಲಿ ಈ ಒಂದು ವರ್ಷಕ್ಕೆ 3 ಸರ್ತಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್. ಮೊದಲನೇ ಹಂತ ಮೊನ್ನೆ ಮುಗಿತು, ಈಗ 2ನೇ ಹಂತ ನಮ್ದು ಜನವರಿ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಸರ್. ಈ ರಾಷ್ಟ್ರೀಯ ಜಾನುವಾರುಗಳ ರೋಗ ನಿವಾರಣಾ ಒಂದು ಯೋಜನೆಯಲ್ಲಿ ಯಾವ್ಯಾವ ರೋಗದ ವಿರುದ್ಧ ಲಸಿಕೆಗಳನ್ನು ಈಗ ನಮ್ಮ ತಾಲೂಕಿನಲ್ಲಿ ಹಾಕ್ತಾ ಇದ್ದೀರಿ ಈಗ ಸದ್ಯ? ಸರ್, ಇವಾಗ ಕಂದು ರೋಗ ಅಂತೂ ಮೊನ್ನೆ ಮುಗಿತು ಸರ್. ಆಮೇಲೆ ಇನ್ನೊಂದು FMD ಸರ್, ಕಾಲು ಮತ್ತು ಬಾಯಿ ರೋಗ. ಈ ಒಂದು ಮೊನ್ನೆ ಅದ್ರದ್ರು ಒಂದೇ ರೌಂಡು ಮೊನ್ನೆ ಮುಗಿತು ಸರ್, ಒಂದು ಲಾಸ್ಟ್ ಇದರಲ್ಲಿ. ಇವಾಗ ನೆಕ್ಸ್ಟ್ ಎರಡನೇ ರೌಂಡ್ ಈ ತಿಂಗಳು ಸ್ಟಾರ್ಟ್ ಆಗುತ್ತೆ ಸರ್, 25ರಿಂದ ಸ್ಟಾರ್ಟ್, ಇದೇ ತಿಂಗಳು 25ರಿಂದ ಸ್ಟಾರ್ಟ್ ಆಗುತ್ತೆ. ಇದು 45 ದಿವಸ ಇರುತ್ತೆ ಸರ್ ಇದು, ಈ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿಯೊಂದು ಮನೆ ಮನೆಗೆ ಹೋಗಿ, ಹೋಗೋದಕ್ಕಿಂತ ಹಿಂದಿನ ದಿವಸ ನಾವು ಪಂಚಾಯತ್ಗೆಲ್ಲ ಒಂದೆಲ್ಲ ಡೊಂಗರ್ ಹಾಕ್ಸ್ತೀವಿ ಸರ್, ಊರಲ್ಲೆಲ್ಲ ಡೊಂಗರ್ ಹಾಕ್ಸಿ ಅದು ನೆಕ್ಸ್ಟ್ ದಿವಸ ಬೆಳಗ್ಗೆ 6 ಗಂಟೆಗೆ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಈ ಒಂದು ಲಸಿಕೆಯನ್ನು ಹಾಕ್ತೀವಿ ಸರ್, ಕಾಲು ಮತ್ತು ಬಾಯಿ ರೋಗದ ಲಸಿಕೆ. ಇನ್ನು ಮುಖ್ಯವಾಗಿ ಕೃತಕ ಗರ್ಭಧಾರಣೆಗೆ ಬಂದಾಗ ದೇವದೂರು ತಾಲೂಕಿನಲ್ಲಿ ಸೌಲಭ್ಯಗಳು ಹೇಗಿದ್ದಾವೆ ಕೃತಕ ಗರ್ಭಧಾರಣೆಯನ್ನು ಮಾಡಿಸುವಂಥವ್ರು? ಈಗ ಒಳ್ಳೆ ತಳಿ ಒಂದು ಯೂರಿಯಾನವನ್ನು ಎಮ್ಮೆ ಇರ್ಬೋದು ಆಕಳುಗಳಿಗೆ ತುಂಬಿಸ್ತಿರ್ತಾರೆ, ಈ ಒಂದು ಸೌಲಭ್ಯ ಹೇಗೆ ಸಿಗ್ತಾ ಇದೆ ದೇವದೂರು ತಾಲೂಕಲ್ಲಿ? ಸರ್, ಇದು ಒಂದು ಕಾರ್ಯಕ್ರಮ ಸಲುವಾಗಿ ಒಂದು ಕೇಂದ್ರ ಸರ್ಕಾರ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಸರ್, ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ, ನ್ಯಾಷನಲ್ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್. ಈ ಕಾರ್ಯಕ್ರಮ ಇವಾಗ ನಮ್ಮ ತಾಲೂಕಿನ ದೇಶದಲ್ಲಿ 3ನೇ ಹಂತದಲ್ಲಿದೆ ಸರ್. ಇದೀಗ ಆಲ್ರೆಡಿ 1st, 2nd, 3rd ಹಂತ ಮುಗಿದಿದೆ, ಇದು 3ನೇ ಹಂತ ಸ್ಟಾರ್ಟ್ ಆಗಿದೆ. ಸೊ 3ನೇ ಹಂತದಲ್ಲಿ ಈ ಒಂದು ಎಲ್ಲ ಹಳ್ಳಿಗಳು ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ನಾವು ಕವರ್ ಮಾಡ್ತೀವಿ ಸರ್. ಪ್ರತಿಯೊಂದು ಮೊದಲೇನಿತ್ತು ಒಂದು ತಾಲೂಕಿಗೆ ಬರೀ 20 ಹಳ್ಳಿ 30 ಹಳ್ಳಿ ಹಂಗೆ ಸೆಲೆಕ್ಟ್ ಮಾಡ್ತಿದ್ರು, ಆದರೆ 3ನೇ ಹಂತದಲ್ಲಿ ಪ್ರತಿ ಒಂದು ಹಳ್ಳಿ ನಮ್ಮ ತಾಲೂಕಿನಲ್ಲಿ ಎಷ್ಟು ಬರ್ತಾವಲ್ಲ ಹಳ್ಳಿಗಳು ಎಲ್ಲ ಹಳ್ಳಿಗಳನ್ನ ನಾವು ಕವರ್ ಮಾಡ್ತೀವಿ ಸರ್. ಈ ಒಂದು ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ ಅಂತಂದರೆ ರೈತರ ಆದಾಯ ದ್ವಿಗುಣಗೊಳಿಸೋದು, ಈ ಒಂದು ದೇಸಿ ತಳಿ ಅಭಿವೃದ್ಧಿ ಮಾಡೋದು ಸರ್. ಯಾಕಂದರೆ ನಮ್ಮಲ್ಲಿ HF ಜರ್ಸಿ ಅನ್ನೋದಕ್ಕಂಥ ಜಾಸ್ತಿ ಹಾಲು ಕೊಡೋವಂಥ ಹಸುಗಳು. ಸೊ ಈ ಜಾಸ್ತಿ ಹಾಲು ಕೊಡುವಂಥ ಹಸುಗಳು ನಮ್ಮ ದೇಸಿ ತಳಿಗಳಲ್ಲಿ ಇದೆ ಸರ್. ಆ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡೋ ಸಲುವಾಗಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಮಾಡಿದೆ ಸರ್ ಇದು. ಸೊ ಈ ಒಂದು ಈ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಯಾವ ತಳಿಗಳಂತಂದರೆ ಸಾಹಿವಾಲ್, ಗಿರ್, ಥಾರ್ಪರ್ಕರ್ ಮತ್ತು ಎಮ್ಮೆಗಳಲ್ಲಿ ಮುರ್ರಾ, ಈ ಒಂದು ತಳಿಗಳಿಗೆ ಮಾತ್ರ ನಾವು ಒಂದು ಉಚಿತವಾಗಿ ಇದು ಹಾಕ್ತೇವೆ ಸರ್. ಈ ಒಂದು ಕೃತಕ ಗರ್ಭಧಾರಣೆ ಸಲುವಾಗಿ ಮೈತ್ರಿ ಕಾರ್ಯಕರ್ತರು ಅಂತಂದರೆ ನಮ್ಮ ಇಲಾಖೆಯಿಂದ ಟ್ರೈನಿಂಗ್ ಪಡ್ಕೊಂಡಿರ್ತಕ್ಕಂಥ ಇದು ಹುಡುಗರು ಅವರೆಲ್ಲ, ಅವರಿಗೆ ಒಂದು ನಾವೆಲ್ಲ ತರಬೇತಿಯನ್ನು ಕೊಟ್ಟಿರ್ತೀವಿ, 3 ತಿಂಗಳ ತರಬೇತಿ ಕೊಟ್ಟು ಆ ತರಬೇತಿ ಆದಮೇಲೆ ಬರೀ ಕೃತಕ ಗರ್ಭಧಾರಣೆ ಮಾಡೋ ಸಲುವಾಗಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಕೃತಕ ಗರ್ಭಧಾರಣೆ ಮಾಡ್ತಾರೆ ಸರ್ ಅವರು. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅದು ಉಚಿತವಾಗಿ ಸರ್, ಉಚಿತವಾಗಿ. ಮೊದಲು ಒಂದು ಕೃತಕ ಗರ್ಭಧಾರಣೆ ₹15 ಅಂತ ನಾವೆಲ್ಲ ಕಲೆಕ್ಟ್ ಮಾಡ್ತಿದ್ರು ಸರ್, ಅದು ಸರ್ಕಾರದ ಒಂದು ಫೀಸ್ ಇತ್ತು ಸರ್ ಅದು. ಬಟ್ ಇವಾಗ ಏನಂತಂದರೆ ಬರೀ ಎಲ್ಲ ಉಚಿತವಾಗಿ, ಅದರಲ್ಲಿ ಪ್ರಮುಖವಾಗಿ ಸಾಹಿವಾಲ್, ಗಿರ್, ಥಾರ್ಪರ್ಕರ್ ಮತ್ತು ಎಮ್ಮೆಗಳಲ್ಲಿ ಮುರ್ರಾ, ಈ ಒಂದು ಇಷ್ಟು ತಳಿಗಳನ್ನು ನಾವು ಕೃತಕ ಗರ್ಭಧಾರಣೆ ನಾವು ಮಾಡ್ತಾ ಇದ್ದೀವಿ ಸರ್. ಈಗ ಇನ್ನು ಮುಖ್ಯವಾಗಿ ರೈತರ ಆದಾಯ ದ್ವಿಗುಣಗೊಳಿಸುವಲ್ಲಿ ಪ್ರಾಣಿ ಸಾಕಾಣಿಕೆ ಭಾಳ ಪ್ರಮುಖ ಪಾತ್ರ ವಹಿಸ್ತಾ ಇದೆ, ಅದರಲ್ಲಿ ವಿಶೇಷವಾಗಿ ಹೈನುಗಾರಿಕೆ. ಹೈನುಗಾರಿಕೆಯನ್ನು ಮಾಡುವಂಥವ್ರಿಗೆ ಏನಾದರೂ ಸ್ಟಾರ್ಟಪ್ ಇರ್ಬೋದು, ಯುವಕರಿಗೆ ಇಲಾಖೆಯಿಂದ ಏನಾದರೂ ಆತ್ಮನಿರ್ಭರ ಇದರೊಳಗೆ ಏನಾದರೂ ಯೋಜನೆಗಳಿದಾವೆ ನಮ್ಮ ಯುವ ಜನಾಂಗಕ್ಕೆ? ಕೇಂದ್ರ ಸರ್ಕಾರ ವತಿಯಿಂದ ಒಂದು ಈ ಒಂದು ಆತ್ಮನಿರ್ಭರ ಯೋಜನೆಯಲ್ಲಿ ಪ್ರಮುಖವಾಗಿ 3 ಇದು ಸ್ಕೀಮ್ಸ್ ಇದಾವೆ ಸರ್. ಅದರಲ್ಲಿ ಪ್ರಮುಖವಾಗಿ ಒಂದೇದ ಅಂತಂದರೆ ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ ಅಂತಂದರೆ ಹಾಲನ್ನು ರೈತರಿಂದ ಜನರು ಪಡ್ಕೊಂಡು ಅದನ್ನು ಬೈ ಪ್ರೊಡಕ್ಟ್ಸ್ ಅಂದರೆ ಪೇಡ ಮಾಡೋದಾಗಲಿ, ಪನ್ನೀರ್ ಮಾಡೋದಾಗಲಿ, ಐಸ್ ಕ್ರೀಮ್ ಮಾಡೋದಾಗಲಿ, ಈ ಒಂದು ಬೈ ಪ್ರೊಡಕ್ಟ್ಸ್ ಅಂದರೆ ಮಿಲ್ಕ್ ಪ್ರೊಸೆಸಿಂಗ್ ಯೂನಿಟ್ ಅದನ್ನು ಅದು ಮಾಡೋ ಸಲುವಾಗಿದೆ ಸರ್. ಆಮೇಲೆ ಎರಡನೇದಾಗಿ ಮೀಟ್ ಪ್ರೊಸೆಸಿಂಗ್ ಯೂನಿಟ್ ಅಂತಂತಂದರೆ ಈಗ ಮೀಟನ್ನು ಪರ್ಚೇಸ್ ಮಾಡಿಬಿಡೋದು, ಇದು ಮಾಡಿಬಿಟ್ಟು ಪರ್ಚೇಸ್ ಮಾಡಿ ರೈತರಿಂದ ಬೇರೆ ಕಡೆಯಿಂದ ದನಗಳನ್ನು ಪರ್ಚೇಸ್ ಮಾಡಿ ಮೀಟನ್ನು ಪ್ರೊಸೆಸ್ ಮಾಡಿ ಹೈಜಿನಿಕ್ ವೇಲಿ ಅಂತಂದರೆ ಕ್ಲೀನಾಗಿ ಕಟ್ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದಾಗಲಿ. ಆಮೇಲೆ ಮೂರನೇದಾಗಿ ಫೀಡ್ ಪ್ರೊಸೆಸಿಂಗ್ ಯೂನಿಟ್ ಸರ್ ಅಂತಂದರೆ ಈಗ ಜಾನುವಾರುಗಳಿಗೆ ಫೀಡ್ ಕೊಡ್ತಾರಲ್ಲ ಸರ್, ಅವೆಲ್ಲ ಕೋಳಿಗಳಿಗೆ ಅವೆಲ್ಲ ಫೀಡ್ ಇದು ಮಾಡೋದ್ರಿಂದ ಇವೆಲ್ಲ ಒಂದು ಮಷಿನ್ಸ್ ಎಲ್ಲ ಬರುತ್ತೆ ಸರ್. ಆ ಒಂದು ಅನುಷ್ಠಾನಗೊಳಿಸಲು ಈ ಒಂದು 3 ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಸರ್. ಇದರಲ್ಲಿ 90% ಸರ್ಕಾರ ವತಿಯಿಂದ ಅವರು ಲೋನ್ಸ್ ಇದು ಮಾಡಿಸ್ತಾರೆ ಸರ್. ಲೋನು 90% ಇದೆ, 10%, 10% ರೈತರ ವಂತಿಕೆ, ರೈತರ ವಂತರಿಕೆ ಹಾಕಬೇಕು, 90% ಸರ್ಕಾರ ವತಿಯಿಂದ ಅವ್ರು ಲೋನ್ ಕೊಡಿಸ್ತಾರೆ ಸರ್. ಈಗ ಇತ್ತೀಚೆಗೆ ಗೋರಕ್ಷಣೆ ಕಾಯ್ದೆಗಳು ಬಂದಿದ್ದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಬಂತು, ಜಿಲ್ಲೆಯಲ್ಲಿರ್ಬೋದು ನಮ್ಮ ರಾಜ್ಯದಲ್ಲಿ ಗೋರಕ್ಷಣಾ ಕಾಯ್ದೆ ಬಂದಿದೆ. ಬಂದಮೇಲೆ ದನಗಳ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಆಕಳುಗಳಿರ್ಬೋದು, ಎತ್ತುಗಳಿರ್ಬೋದು ಒಂದು ಹೋಗ್ತಾ ಇರ್ತವೆ. ಇದಕ್ಕೆ ರಿಸ್ಟ್ರಿಕ್ಷನ್ಸು ಇಲಾಖೆಯಿಂದ ಯಾವ ರೀತಿ ಪರ್ಮಿಷನ್ ತೊಗೋಬೇಕಾಗತ್ತೆ, ಎಲ್ಲರೂ ಎತ್ತುಗಳನ್ನು ಕಳಿಸ್ಬೇಕಾಗಿತ್ತು, ಆಕಳುಗಳನ್ನು ಬೇರೆ ಕಡೆ ಕಳಿಸ್ಬೇಕಾಗಿತ್ತು ಅಂದಾಗ ಅದಕ್ಕೆ ಏನಾದರೂ ಒಂದು ನಿಯಮಗಳಿದಾವ ಹೇಗೆ ಇಲ್ಲೆಲ್ಲ ಅದಕ್ಕೆ? ಸರ್, ಮೊದಲನೇದಾಗಿ ನಾನು ಗೋಹತ್ಯೆ ಬಗ್ಗೆ ಸ್ವಲ್ಪ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಗೋಹತ್ಯೆ ಮೊದಲು 1964 ಏನು ಗೋಹತ್ಯೆ ಕಾಯ್ದೆ ಇತ್ತು ಸರ್, ಅದು ಆ ಕಾಯ್ದೆ ಮತ್ತು ಇವಾಗೇನು 2020 ಏನು ಕಾಯ್ದೆ ಏನಿದೆ ಅಂತಂದರೆ, ಮೊದಲು 12 ವರ್ಷ ಮೇಲ್ಪಟ್ಟ ಜಾನುವಾರುಗಳಿಗೆ ಮಾತ್ರ ಸ್ಲಾಟರ್ ಮಾಡೋ ಸಲುವಾಗ ಅನುಮತಿ ಇತ್ತು ಸರ್. ಅದಕ್ಕಿಂತ ಕಡಿಮೆ ವಯಸ್ಸಿನ ಸ್ಲಾಟರ್ ಏನಾದರೂ ಮಾಡಿದರೆ ₹1,000 ದಂಡ ಮತ್ತು 6 ತಿಂಗಳವರೆಗೆ ಜೈಲು ಸಜೆ ಇತ್ತು ಸರ್ ಅದು. ಆದರೆ ಈ ಒಂದು ಹೊಸದಾಗಿ ಏನು ಕಾಯ್ದೆ ಬಂದಿದೆ, ಈ ಕಾಯ್ದೆಯಲ್ಲಿ 13 ವರ್ಷದ ಮೇಲ್ಪಟ್ಟ ಎಮ್ಮೆಗಳು ಮಾತ್ರ ಅದು 13 ವರ್ಷದ ಮೇಲ್ಪಟ್ಟ ಎಮ್ಮೆಗಳಿಗೆ ಮಾತ್ರ ಅವರು ಸ್ಲಾಟರ್ ಮಾಡ್ಬೋದು. ಉಳ್ಕಿದ ಯಾವುದೇ ಜಾನುವಾರುಗಳು ಅವರು ಸ್ಲಾಟರ್ ಮಾಡೋ ಆಗಿ ಕಸಾಯಿಖಾನೆಗೆ ಹಾಕೊಡ್ಬೋದು. ಉಳ್ಕಿದ ಯಾವುದು ಬೇರೆ ಯಾವುದು ಕೊಡಂಗಿಲ್ಲ ಸರ್. ಈ ಒಂದು ಆ ರೀತಿ ಏನಾದರೂ ಕಂಡು ಬಂದರೆ ಅದೇನಾದ್ರೂ ಕೇಸ್ ಆಯ್ದಂದ್ರೆ ಅದರಲ್ಲಿ 50,000 ರಿಂದ 5 ಲಕ್ಷದವರೆಗೆ ಅವರಿಗೆ ಒಂದು ಫೈನ್ ಇದೆ, ಆಮೇಲೆ 3 ರಿಂದ 7 ವರ್ಷದವರೆಗೆ ಅವರಿಗೆ ಒಂದು ಜೈಲುವಾಸದ ಇದೆ ಸರ್. ಇವಾಗ ಈಗ ಕುರಿ ಸಾಕಾಣಿಕೆದಾರರಿಗೆ ಏನಾದರೂ ವಿಶೇಷವಾದಂಥ ಯೋಜನೆಗಳು ಇಲಾಖೆಯಿಂದ ಬೇರೆ ಯೋಜನೆಗಳು, ಈಗ ಹೈನುಗಾರಿಕೆ ಮಾಡುವಂಥವ್ರಿಗೆ ಏನಾದರೂ ಮೇವಿನ ಉತ್ಪಾದನೆಗಾಗಿ ಯೋಜನೆಗಳು ಏನಾರು ಇದಾವೆ? ಹೇಗೆ ಕುರಿಗಾಗಿ ಒಂದು ನಮ್ಮಲ್ಲಿ ಇನ್ನೊಂದು ನ್ಯಾಷನಲ್ ಒಂದು NLM ಅಂತ ಇದೆ ಸರ್, ಅದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ. ಆ ಒಂದು ಕಾರ್ಯಕ್ರಮ ಅಡಿಯಲ್ಲಿ 500+25% 50% ಸಬ್ಸಿಡಿ ಇದೆ ಸರ್. ಅವರು ಉಳ್ಕಿ 50% ಇವರು ಬ್ಯಾಂಕ್ ಕಡೆಯಿಂದ ಲೋನ್ ತಗೋಬೇಕು, ಲೋನ್ ತಗೊಂಡು ಉಳ್ಕಿ 50% ಇವರು ಸಬ್ಸಿಡಿ ಗೌರ್ಮೆಂಟ್ ಕಡೆಯಿಂದ ಕೊಡುತ್ತೆ. ಈ ಒಂದು ಇದರಲ್ಲಿ ಸಬ್ಸಿಡಿ ಇದು ಬ್ಯಾಕ್ ಎಂಡ್ ಸಬ್ಸಿಡಿ ಸರ್. ಇದರಲ್ಲಿ 2 ಹಂತವಾಗಿ ಇವರು ಇದು ಕೊಡ್ತಾರೆ ಸರ್. ಇವರು ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿ ಒಂದು ಎಲ್ಲ ಫಸ್ಟ್ ಕಂತಿನ ಬ್ಯಾಂಕಿಂದ ಏನು ಕೊಡ್ತಾರಲ್ಲ ಸರ್, ಅವಾಗ ಕೊಟ್ಟಾದ್ಮೇಲೆ ಅಷ್ಟು ಪೋರ್ಷನ್ ರಿಲೀಸ್ ಮಾಡ್ತಾರೆ ಸರ್, ಯಾವುದು ಸಬ್ಸಿಡಿ. ನೆಕ್ಸ್ಟ್ 2ನೇ ಹಂತ ಏನಿದೆ ಅಂತಂತಂದರೆ 2ನೇ ಕಂತು ಇವ್ರು ಲೋನ್ ಯಾವಾಗ ಕ್ಲೋಸ್ ಮಾಡ್ತಿರ್ತಾರಲ್ಲ ಸರ್, ಆ ಲಾಸ್ಟ್ ಅವಾಗ ಏನಾದ್ರು 2ನೇ ಹಂತ ಅವ್ರ ಗೌರ್ಮೆಂಟ್ ಕಡೆಯಿಂದ ಡೈರೆಕ್ಟ್ ಅವ್ರ ಬೆನಿಫಿಷರಿ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸರ್ ಇದು. ಇನ್ನು ಕೊನೆಯದಾಗಿ ನಿಮ್ಮ ತಾಲೂಕಿನ ಜಾನುವಾರು ಸಾಕಾಣಿಕೆದಾರರಿಗೆ ಮತ್ತು ಕುರಿ ಸಾಕಾಣಿಕೆದಾರರಿಗೆ ಏನು ಒಂದು ಕಿವಿ ಮಾತನ್ನು ಹೇಳಿಕ್ ಇಷ್ಟಪಡ್ತೀರಿ? ಸೊ ಎಲ್ಲ ರೈತ ಬಾಂಧವರಿಗೆ ಯಾವ ಜಾನುವಾರು ಸಾಕಾಣಿಕೆದಾರರಿಗೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇವಾಗ ಈ ತಿಂಗಳಿಂದ 25ನೇ ತಾರೀಕಿನಿಂದ ನಾವು ಎಲ್ಲ ಒಂದು ಹಳ್ಳಿ ಹಳ್ಳಿಗೆ ಬಂದು ಒಂಥರ ಒಂದು ಮೈಕ್ರೋ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತೀವಿ. ಆ ಪ್ಲಾನ್ ಪ್ರಕಾರ ನಾವು ಪ್ರತಿಯೊಂದು ದಿನ ಬಂದು ಹಳ್ಳಿಗೆ ಬೆಳಗ್ಗೆ 6 ಗಂಟೆವಾಗಿ ಕಾಲು ಮತ್ತು ಬಾಯಿ ರೋಗದ ಒಂದು ಲಸಿಕೆ ಏನೇನು ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಇದು 45 ದಿನ ಕಾರ್ಯಕ್ರಮ ಇರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ರೈತ ಬಾಂಧವರು ಇದರನ್ನು ಸದುಪಯೋಗ ಪಡ್ಕೋಬೇಕು. ಯಾಕಂದ್ರೆ ಕಾಲು ಮತ್ತು ಬಾಯಿ ರೋಗದ ಬಂದರೆ ಇದರ ಪರಿಣಾಮ ಏನನ್ನಂತಂದ್ರೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ದಯವಿಟ್ಟು ಈ ಒಂದು ಯಾರು ಇಲ್ಲ ಅಂತ ಅನ್ನೋದು ಅನ್ಬಾರ್ದು. ಎಲ್ಲರೂ ಕೂಡ ಇದು ಮಾಡ್ಕೊಂಡು ಇದು ಮಾಡಿ ಇದರ ಸದುಪಯೋಗ ಪಡ್ಕೋಬೇಕಂತ ಕೇಳ್ಕೊತೀನಿ. ಒಳ್ಳೆಯದು ಡಾಕ್ಟರ್ ಬಸವರಾಜ್ ಮಿರ್ಸದಾರ್ ಅವರೇ, ಇದುವರೆಗೂ ನಿಮ್ಮ ಇಲಾಖೆ ಯೋಜನೆ ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥ ಜಾನುವಾರುಗಳ ಆರೋಗ್ಯ ಸಮಸ್ಯೆ, ಅದಕ್ಕೆ ಯಾವ ರೀತಿ ಕಾಳಜಿನ ತಗೋಬೇಕಂತಕ್ಕಂಥ ವಿಚಾರವನ್ನು ತಿಳಿಸಿದ್ರಿ. ರೈತ ಬಾಂಧವರು, ಜಾನುವಾರು ಸಾಕಾಣಿಕೆದಾರರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ವಿಚಾರ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ದೇದುರ್ಗ ತಾಲೂಕಿನಲ್ಲಿ ಸಾಕು ಪ್ರಾಣಿಗಳಿಗೆ ಬರುವ ರೋಗಗಳು ಮತ್ತು ಪಶುಪಾಲನಾ ಹಾಗೂ ಪಶು ವೈದ್ಯ ಸೇವಾ ಇಲಾಖೆಯ ಯೋಜನೆಗಳ ಕುರಿತು ಸಹಾಯಕ ನಿರ್ದೇಶಕರಾದ ಡಾ ಬಸವರಾಜ್ ಮಿರಸ್ದಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ವಿಜಿ ಬೌಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ದೇದುರ್ಗ ತಾಲೂಕಿನ ತಗ್ಗಿಹಳ್ಳಿ ಗ್ರಾಮದ ನಾಗಪ್ಪ ಅವರ ಕೃಷಿ ಅನುಭವಗಳು. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ನಾಗಪ್ಪ ಅಂತೇಳಿ, ಇವರು ದೇವದುರ್ಗ ತಾಲೂಕಿನ ತಗ್ಗಿಹಳ್ಳಿ ಗ್ರಾಮದ ರೈತರು. ತಗ್ಗಿಹಳ್ಳಿ ಗ್ರಾಮ ಅಂದೇಲ ಅಂತಂದ್ರೆ ಅದು ಮಾನಸಗಲ್ಲಿಂದ ಒಳಗಡೆ ಬಲಕ್ಕೆ ಹೋದರೆ 1-2 ಕಿಲೋಮೀಟರ್ ದೂರದಿಂದ ಬಂದಂತಹ ಒಂದು ಹಳ್ಳಿ. ಸಣ್ಣ ರೈತರಿದ್ದಾರೆ ಮತ್ತು ಇದು ಸಣ್ಣ ಹಳ್ಳಿ ಅಂತನ್ಬೋದು. ಈ ಗ್ರಾಮದಲ್ಲಿ ಸಣ್ಣ ರೈತರಿದ್ದಾರೆ, ದೊಡ್ಡ ರೈತರಿದ್ದಾರೆ. ಸಣ್ಣ ರೈತರು ತೋಟಗಾರಿಕೆಯನ್ನು ಮಾಡಿಕೊಂಡು, ಕೃಷಿ ಭೂಮಿಯನ್ನು ಮಾಡಿಕೊಂಡು, ಅಥವಾ ಈ ಬೋರನ್ನು ಹಾಕ್ಕೊಂಡು ಒಕ್ಕಲ್ತನ ಮಾಡುವಂಥ ರೈತರು ಈ ತೆಗ್ಗಹಳ್ಳಿ ಗ್ರಾಮದಲ್ಲಿ ಭಾಳ ಜನ ಇದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗಪ್ಪ ಅವರು, ಇವರು ಸಣ್ಣ ರೈತರು, ತರಕಾರಿ ಜೊತೆಗೆ ಉಳ್ಳಾಗಡ್ಡಿ, ಹತ್ತಿ, ಸಜ್ಜಿಯನ್ನು ಬೆಳೆದು ಬದುಕನ್ನು ನಡೆಸಿರುವಂಥವರು ನಾಗಪ್ಪ ಅವರು. ಒಂದು ಕೃಷಿ ಅನುಭವಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ನಾಗಪ್ಪ ಅವರೇ, ಈಗ ತಾವು ಏನಾರ ಸಾಲಿಗೆ ಇಲ್ಲಿ ಓದಿರೇನು? ಇಲ್ಲ ಸರ್, ಸಾಲಿಗೆ ಹೋಗಿಲ್ಲ ಸರ್, ನಾವು ಇದೇ ಒಕ್ಕಲ್ತಾನೆ ಸರ್. ಸಣ್ಣರಿದ್ದಾಗ ನಮ್ಮ ಊರಾಗ ಸಾಲಿ ಇದ್ದಿದ್ದಿಲ್ಲ? ಸಾಲಿತ್ತು ಸರ್, ನಮ್ಮಪ್ಪವರು ಕುರಿ ಕಾಯಕ ಎತ್ತ ಕಾಯಕ ಕಳಿಸಿದ್ರು. ಎಷ್ಟು ಇದ್ದೀರಿ ಕುರಿ ಅವಾಗ? ಅವಾಗ ಜಗ್ಗಿದ್ದೂರಿ ನಾ, ಸಣ್ಣವರದ 300 ಕುರಿ ಇದ್ದೂರಿ. ಒಕ್ಕಲ್ತನ ಹೆಂಗಿತ್ತು? ಒಕ್ಕಲ್ತನ ಇತ್ತರಿ, ಒಕ್ಕಲ್ತನ ಇತ್ತರಿ, ಆಳ ಮಕ್ಳು ಇದ್ರು ಅವಾಗ. ಆದ್ರ ಆಗ ಆಳ ಮಕ್ಳು ಮಾಡ್ತಾರ ಒಕ್ಕಲ್ತನ. 300 ಕುರಿ ಇದ್ವು ಮತ್ತೆ ಒಕ್ಕಲ್ತನ ದೊಡ್ಡದಿತ್ತು. ದೊಡ್ಡದಿತ್ತರಿ, ಕುರಿ ಕಾಯವರು ಇದ್ರು ಅವ್ರು, ಆಳ ಮಕ್ಳು ಒಕ್ಕಲ್ತನ ಮಾಡೋರು ಇದ್ರು. ನಾಲ್ಕದ್ದು ನಾಲ್ಕು ಎತ್ತಿತ್ತು. ಹ್ಞೂ ರೀ. ಇವಾಗ ಅದವ್ರಿ ಒಂದೆರಡು? ಇವಾಗ ಎರಡು ಇದಾವ್ರಿ. ಭೂಮಿ ಎಷ್ಟಿತ್ತು ನಿಮ್ದು? ಭೂಮಿ ಅಷ್ಟೇ ಐತ್ರಿ, 12 ಎಕರೆ ಇತ್ತಲ್ರಿ. 12 ಎಕರೆ ಭೂಮಿ ಒಳಗ ಆಳ ಮಕ್ಳು ಇಟ್ಕೊಂಡು 300 ಕುರಿ ನಾಲ್ಕು ಎತ್ತಿಂದ ಒಕ್ಕಲ್ತನ ಮಾಡಿರಿ? ಮಾಡ್ಯಾರಿ. ಅವಾಗಿನ ಒಕ್ಕಲ್ತನ ಹೆಂಗಿತ್ತು ನೀವು ಸಣ್ಣ ನೋಡ್ಕೊಂತ ಬಂದ್ರೆ? ಅವಾಗಿನ ಒಕ್ಕಲ್ತನ ಏನ್ರಿ, ಬಹಳ ಚೆನ್ನಾಗಿತ್ತು. ಇನ್ನ ಇವಾಗಿಂದ ಹೇಳ್ಬೇಡ, ಅವಾಗಿಂದ ಅಂದ್ರೆ ಎಲ್ಲ ಹೈಬ್ರಿಡ್ ಮಾಲ್ ಇತ್ತು. ಜವರಿ ಮಾಲ ಇಳುವರಿ ಕಡಿಮೆ ಬರ್ತೀರ, ಆದ್ರೆ ಮನುಷ್ಯನಿಗೆ ತಾಕತ್ ಚಲೋ ಇತ್ತಲ್ರಿ ಅದ್ರಾಗ. ಇದು ಹೈಬ್ರಿಡ್ ಬಂದು ಎಲ್ಲ ಮನುಷ್ಯನಲ್ಲಿ ಏನು ಉಳಿದಿಲ್ಲ, ಆದ್ರೆ ಬೆಳೆ ಕಾಣ್ತದ, ಕಣ್ಣಿಗೆಲ್ಲ ಬೆಳೆ ಕಾಣ್ತದೆ. ಮನುಷ್ಯರಿಗೆ ಏನಿಲ್ಲ, ಬೆಳೆ ಬಿಡು, ಮಾರ್ಕೆಟಿಗೆ ಚಂದ ಅದು, ಒಯ್ಯಕ್ಕೆ ಜಾಸ್ತಿ ಒಂದೊಂದು ಗಾಡಿ ಹೋಗ್ತದೆ. ಮನುಷ್ಯನಿಗೆ ಏನು ತಾಕತ್ತಿಲ್ಲ, ಕಾಯಿ ಪಲ್ಯಗಿಲ್ಲ, ಸಜ್ಜೆ ಜೋಳದಾಗನಿಲ್ಲ. ಏನು ಸ ಜೋಳದಾಗ ಒಂದೇ ಎಣ್ಣೆ ಹೊಡ್ಲಾರ್ದು, ಜೋಳ ಒಂದೇ ಅದು ನೋಡ್ರಿ. ಬಿಳಿಜೋಳ? ಹಾಂ, ಬಿಳಿಜೋಳ ಅಂದ್ರೆ ಎಣ್ಣೆ ಹೊಡ್ಲಾರ್ದು. ಪ್ರತಿ ಒಂದು ಕಾಯಿ ಪಲ್ಯಗೆ ಎಣ್ಣೆ, ತೊಗರಿಗೆ ಎಣ್ಣೆ ರೀ, ಯಾವುದು ಕಾಳಿಗೆ ಎಣ್ಣೆ ರೀ, ಎಣ್ಣೆ ಹೊಡ್ಲಾರ್ದು ಯಾವುದು ಇಲ್ಲರಿ. ಎಣ್ಣೆ ಹೊಡಲಿಲ್ಲ ಅಂತಂದಪ್ಪ ಅಂದ್ರೆ ಬೆಳೆ ಬೆಳೆಯಂಗಿಲ್ಲ, ಬರಂಗಿಲ್ರಿ. ಎಣ್ಣೆ ಹೊಡ್ಲಿ ಅಂದ್ರೆ ಬೆಳೆ ಯಾವುದು ಬರಂಗಿಲ್ರಿ. ನಮ್ಗೆ ಕಾಯಿ ಪಲ್ಯನೂ ಸಿಗಲ್ರಿ ಬಾಜಾರ್ಕ್ ಹೋದ್ರೆ. ಈಗ 300 ಕುರಿ ಇತ್ತು ನಿಮ್ಮ ಕಾಲದಾಗ, ನೀವು ಸಣ್ಣರಿದ್ದಾಗ, ಮತ್ತೆ ಈಗ ಎಷ್ಟದವ್ರಿ? ಈಗಲ್ರಿ ಎಲ್ಲ ಜಲ ಜಲ ಮಾರಿಬಿಟ್ರಿ. ಮೇಯ್ಸೋರು ಯಾರಿಲ್ಲ? ಮೇಯ್ಸೋರು ಯಾರಲ್ರಿ, ಅವ್ರು ಎಲ್ಲ ಖಾಲಿ ಮಾಡಿಬಿಟ್ರು. ಮತ್ತೆ 4 ಎತ್ತಿನ ಒಕ್ಕಲ್ತನ ಈಗ? ಈಗಲ್ರಿ, 2 ಎತ್ತಿನ ಒಕ್ಕಲ್ತನದಾಗ ಅಷ್ಟೇ. ಅವಾಗ ಏನೇನು ಬೆಳಿತಿದ್ರಿ? ಅವಾಗ ಇಲ್ರಿ, ಸಜ್ಜೆ ಜೋಳ, ಮುಂಗಾರು ಜೋಳ, ಮುಂಗಾರಿ ಅವು ಹೈಬ್ರಿಡ್ ಸಜ್ಜೆ, ಅವು ಹಸರು ಜೋಳ ಅವು ಇದ್ದವ್ರಿ. ಹೆಸರು ಮೇಟಿಗೆ ಅಲ್ಲಿ ಸಂಧಿ ಇಂಥವೆಲ್ಲ ಇದ್ದವ್ರಿ. ಕಾಳು ಕಡಿ ಏನ್ರಿ, ಅವು ಸುಮ್ಮನೆ ಅವೇ ತಿಂದು ಬದುಕ್ತಿದ್ವಿ. ಮೆಟ್ಗೆ ಕಾಳು? ಹಾ, ಮೆಟ್ಗೆ ಕಾಳು, ಹೆಸರು ಕಾಳು. ಆ ಊಟ ಇನ್ನೂ ಬೇಕಿಲ್ರಿ ಅದು, 12 ಗಂಟೆ. ನಾವು ಹೊಲ್ದಾಗ ಹೋದ್ರೆ ಆರಾಮ್ ಶೇಂಗಾ ಮೆಟ್ಗೆ ಹೆಸರು ಬುಡ್ಡೆ ಅವೆಲ್ಲ ತಿಂದು ಬಿಟ್ರೆ ಏನು ಮನುಷ್ಯನಿಗೆ, ಎಷ್ಟೋ ಇದ್ರಿ ಅದ್ರಲ್ಲಿದ್ದು. ಅಲ್ಲ, ಇಳುವರಿ ಅವಾಗ ಇವು ಜವಾರಿ ಕಡಿಮೆ ಬರ್ತಿತ್ತು ಇಳುವರಿ, ಈಗ ಹೈಬ್ರಿಡ್ ಜಾಸ್ತಿ ಅದ. ಈಗ ಕಡಿಮೆ, ಅವಾಗ ಒಂದೊಂದು ವರ್ಷದ ಬೆಳೆ ಇದ್ವು, ಈಗ 3 ತಿಂಗಳು 4 ತಿಂಗಳು ಬೆಳೆ ಇದಾವೆ. ಈಗ ಮತ್ತೆ ಈಗ ಉತ್ತಮ ಅಲ್ಲ? ಉತ್ತಮ ಬಿಡ್ರಿ, ಬೆಳೆ ಉತ್ತಮ, ಬೆಳೆ ಬರ್ತದೆ. ಆದ್ರೆ ಮನುಷ್ಯನಿಗೆ ಇದಿಲ್ಲಲ್ರಿ, ಬಿಗಿಲ್ಲಲ್ರಿ ಊಟ ಮಾಡೋದಕ್ಕೆ. ಅವಾಗಿನ ಸತ್ತು ಹೆಂಗಿತ್ತು ನಿಮಗೆ? ಅವಾಗಿಂದ ಸತ್ತು ಏನ್ರಿ, ಅದನ್ನ ನೆನೆಸಬಾರದು. ಒಂದೊಂದು ಚೀಲ ಜೋಳ ಸಜ್ಜೆ ತೆಗೆದು ಆರಾಮ ಎತ್ಕೊಂಡು ಹೋಗ್ತಿದ್ರು. ಈಗೇನು ಹೇಳ್ತಾವ್ರಿ, ಪ್ಯಾಕೆಟ್ ಹೇಳವರು 25 ಕೆಜಿ ಪ್ಯಾಕೆಟ್ ಹೇಳ್ಬೇಕಪ್ಪ ಅಂದ್ರೆ ನಾ 2 ಮಂದಿ ಯಾಕಡೊಂದು ಕೈ ಹಾಕಿ ಕಡೊಂದು ಕೈ ತುಳುಗೈ ಹಾಕ್ಬೇಕು. ಹಾ, ಕೈ ಹಾಕ್ಬೇಕ್ರಿ. 50 ಕೆಜಿಗೆ ಅಂತ ಇಬ್ರು ಬೇಕ್ರಿ. ಈಗ 50 ಕೆಜಿ ತುಳು ಹಾಕ್ಬೇಕು, ಇಬ್ರು ಹಾಕ್ಬೇಕು. ಎಷ್ಟು ಎಕರೆ ಭೂಮಿ ಐತ್ರಿ ಸದ್ಯ? 8 ಎಕರೆ ಐತ್ರಿ. ಏನ್ ಹಾಕೊಂಡ್ರಿ ಈ ವರ್ಷ? ಇದು ಹತ್ತಾಗಿವ್ರಿ, ಅಷ್ಟು ಒಂದು 3 ಎಕರೆ ಗದ್ದೆ ಹಾಕೊಂಡಿವ್ರಿ. ಕವಳಿ ಹತ್ತಿ ಮತ್ತೆ ಕವಳಿ? ಹಾ, ಒಂದು 3 ಎಕರೆ ಕವಳಿ ರೀ, ಒಂದು 5 ಎಕರೆ ಹತ್ತಿ. ಕವಳಿ ಎಷ್ಟು ಬರ್ತದ್ರಿ ಈ ಭಾಗದಾಗ ಎಕರೆಗೆ? ಕವಳಿ ಅಷ್ಟೇ ರೀ, 40 ಬರ್ತದ ನೋಡ್ರಿ ಲಾಸ್ಟ್. ನೀರಾವರಿ? ಹ್ಞೂ, ನೀರಾವರಿ. ಸೊ ನಿಮ್ದು ಕೆನಾಲ್ ಯಾವ್ದು ಬರ್ತದ? ತುಂಗಭದ್ರ ಬರ್ತದ, ಕೃಷ್ಣ ನಾರಾಯಣಪುರ ಡ್ಯಾಮ್ ರೀ, ಅದೇ ಬರ್ತೀರಿ ನಮ್ಗೆ. ಎಷ್ಟು ವರ್ಷದಿಂದ ಮಾಡ್ಕೊಂತ ಬಂದ್ರಿ ಕವಳಿ? ಕವಳಿ ಇಲ್ರಿ, 2 ವರ್ಷ 3ನೇ ವರ್ಷ ರೀ. ಅಂದ್ರೆ ಈಗ ಮಡಿ ಮಾಡ್ಕೊಂಡ್ರಿ? ಹಾ, ಮಾಡ್ಕೊಂಡಿವ್ರಿ. ಒಂದು 3 ಎಕರೆ ಮಾಡಿವ್ರಿ, ಉಳಿದದ್ದು ಬಯಲ್ ಭೂಮಿ ಐತ್ರಿ. ಹತ್ತಾಕೊಂಡ್ರಿ? ಹಾ, ಹತ್ತಾಕೊಂಡ್ರಿ. ನಿಮ್ಮ ಊರಲ್ಲಿ ಉಳ್ಳಾಗಡ್ಡಿ ತೋಟಗಾರಿಕೆ ಮಾಡ್ತಾರಲ್ಲ? ಮಾಡಿವ್ರಿ, ನಾವು ತೋಟ ಮತ್ತೆ ಶೆಡ್ ಹಾಕೊಂಡಿವಿ ತೋಟ. ಉಳ್ಳಾಗಡ್ಡಿಗ ಮಾಡಕ್ ನಾವು 4 ವರ್ಷ ಆಯ್ತು ಮಾಡ್ತೀವ್ರಿ. ಅದನ್ನ ಈ ವರ್ಷ ಎಲ್ಲ 2 ವರ್ಷ ಆಯ್ತುರಿ, ಬಿಟ್ಬಿಟ್ಟಿವಿ ಹಸದ್ ಇದೆಲ್ಲ ರೋಗಗಳಿಗೆ ಮಾಡೋದಾಗದಲ್ಲ ಅಂತಂದು 2 ವರ್ಷ ಆಯ್ತುರಿ. ಉಳ್ಳಾಗಡ್ಡೆ ಬ್ಯಾಸಿಗೆ ಗೊಂದಿ ಹಚ್ಕೊಂತೀವಿ. ಆಯ್ತು, ಅವ್ ಬ್ಯಾಸಿಗೆ ಹಚ್ಕೊಂಡು ಬಂದು ಈಗ ಊಟನ ಇಟ್ಕೊಂಡು ಅವಾಗ ಸುಗಸ್ ಮಾಡ್ಕೊಂಡು ಹಿಂಗೆ ಮತ್ತೆ ಸೆಂತೆ ಮಾಡ್ಕೊಂಡು ಹೋಗೋದು. ಉಳ್ಳಾಗಡ್ಡಿ ಹಾಕೊಳಕ್ ಶೆಡ್ ಮಾಡ್ಕೊಂಡ್ರಿ? ಶೆಡ್ ಮಾಡ್ಕೊಂಡಿವ್ರಿ. ನಾವೊಂದು ಕೃಷಿ ಇಲಾಖೆದವ್ರು ಏನೇನು ರೀ? ತೋಟಗಾರಿಕೆಲ್ಲದವ್ರು ಕೊಡ್ತಾರೆ ಉಳ್ಳಾಗಡ್ಡಿ ಅವರು? ತೋಟಗಾರಿಕೆ ಅದು ಈಗ ಓದರ್ಸ್ ಮಾಡ್ಕೊಂಡಿವ್ರಿ. ಅದನ್ನ ಅನುಕೂಲ ಆಗದ? ಏ, ಅನುಕೂಲ ಚಲೋ ಆಗಿದ್ರಿ ಅದು, ಇಲ್ಲಾಂದ್ರೆ ಅಸ್ತ ವ್ಯವಸ್ಥೆ ಇತ್ತು. ಮೊದಲ ಹೆಂಗ್ ಮಾಡ್ತಿದ್ರಿ ಈರುಳ್ಳಿ ಶೇಖರಣಾ ಘಟಕ ನಿಮ್ಗೆ ಕೊಡ್ಲಕ್ಕಿಂತ ಮುಂಚೆ? ಜಲ್ದಿ ಮಾರ್ದು, ಆದ್ರೆ ಈಗ 4-5 ವರ್ಷದಿಂದ ಸ್ವಲ್ಪ ಜಾಸ್ತಿ ರೇಟ್ ಮಳಿಗಾಲಕ್ಕ ಜಾಸ್ತಿ ಆಕೈತಿ ಅಲ್ರಿ, ಹಂಗಾಗಿ ಸ್ವಲ್ಪ ಜಮ ಹಂಗೆ ಇಡಕೈತಿದ್ವಿ ಜೋಪಡಿಯಾಗ ಇಡಕೈತಿದ್ವಿ. ಅದು ಗುಡಿಸಲಲ್ಲಿ ಸ್ವಲ್ಪ 1 ವರ್ಷ ಕಡದು, 1 ವರ್ಷ ಇರೋದು. ಆಪ್ ಮೇಲೆ ಹಾಕ್ತಿದ್ರಿ? ಹ್ಮ್, ಆಪಿನ ಮೇಲೆ ಗುಡಿಸಲಿ, ಆಪಿನ ಗುಡಿಸಲಿ ಹಾಕಿರಿ, ಬುಡಕ ಹತ್ತಿ ಕಟ್ಟಿಗೆ ಹಾಕಿ ತೊಗರಿ ಕಟ್ಟಿಗೆ ಹಾಕಿ ಹಾಕಿಂದ ಅದನ್ನ ಮತ್ತೆ ಹಂಗೆ ಸ್ವಲ್ಪ ದಿನ ಇಡ್ತು ರೀ. ನಾಗರಮಿಸಿ ಆದ್ಮೇಲೆ ಆಯ್ತು, ಅವಾಗೆ ಕಾರ್ಯ ಮಾಡಿಬಿಡ್ತಿದ್ರು. ಮಳೆಗಾಲ ಜಾಸ್ತಿ ಆದ್ರೆ ಸಸಿ ಬಂದು ಕೆಟ್ಟೋಗ್ಬಿಡ್ತು ರೀ. ಮೊಳಕೆ ಹ್ಮ್, ಮಳಿಕೆ ಬಂದು ಎಲ್ಲ ಕೆಟ್ಟೋಗ್ಬಿಡ್ತು. ಮತ್ತೆ ಅಷ್ಟ್ರಾಗ ಹೆಂಗ ಸಿಕ್ಕರ್ ಸಿಗಲಿ ಏನಾಗಲ್ಲ ಅಂತಂದು ಮಾರಿಬಿಡ್ತಿದ್ರು. ಈಗ ಈ ಶೆಡ್ ಹಾಕೊಂಡ ಮೇಲೆ ಉತ್ತಮ ಶೆಡ್ ಹಾಕೊಂಡ ಮೇಲೆ ಉತ್ತಮ ರೀ. ಅದ್ರ ತಂಡಿಗೆ ಜಾಸ್ತಿ ಗಾಳಿ ಬಿಡ್ತಿರಿ ಇದನ್ನು, ಯಾಕಂದ್ರೆ ಸುತ್ತಿನ ಕಡೆ ಗಾಳಿ ಆಡಿಬಿಡ್ತಿರಿ ಇದನ್ನು. ಇನ್ನು ಅದನ್ನ ಇದಾಗಲಿ ತಂಡಿಗೆ ನಾವು ಕುದಿ ದಿನಕ್ಕೆ ಚಲೋ ಆಗಿದ್ರಿ ಬ್ಯಾಸಿಗೆ ಟೈಮ್ ಮೇಲೆ ನಮ್ಗೆ, ಯಾಕಂದ್ರೆ ಸುತ್ತ ಗಾಳಿ ಆಡ್ಬೇಕಲ್ಲ ಅದಕ್ಕೆ. ಹಾಗಾದ್ರೆ ಬುಡಕ ಮೇಲೆ ಸೈಡ್ ಗಾಳಿ ಆಡ್ತದೆ, ಆದ್ರೆ ಕುದಿ ದಿನಕ್ಕೆ ಮಾತ್ರ ಅನುಕೂಲ ಆಗಿದೆ. ತಂಡಿ ಬಂತಂದ್ರೆ ಸ್ವಲ್ಪ ಜಡ ಆಗ್ತದೆ ರೀ, ಸೋಸಿ ಜಲ್ದಿ ಬರ್ತೀರಿ ಇದ್ರಾಗ. ತಂಡಿ ಒಂದು 4-5 ತಿಂಗಳು ಇಟ್ಕೋಬಹುದು? ಹಾಂ, ಇಟ್ಕೊತೀರಿ. 4-5 ತಿಂಗಳು ಆರಾಮ ಇಡ್ತಾವ್ರಿ. ಈ ಸಲ ಹೆಂಗ ಹತ್ತಿ ಚಲೋದ? ಅದು ಚಲೋ ಅದ್ರಿ, ನೋಡಾಕತ್ತೀವಿ ಎಲ್ಲ ಸುತ್ತಲೂ. ಈಗ ಮಳೆಗಾಲ, ಈಗೆಲ್ಲ ಹೊರ ಹೊಲ್ಲನ್ನು ಕೂಡ ನೀರಾವರಿ ಇದ್ದಂಗ ಅದಾವ. ಹ್ಞೂ, ಚಲೋ ಇದಾವ್ರಿ. ಮಳೆಗಾಲ ಇವರು ಚಲೋ ಆಗಿದ್ರಿ. ಮಳೆಗಾಲ ಎಲ್ಲ ಕಡೆ ಆದ್ರೂ ಚಲೋ ಇದ್ರಿ. ಸ್ವಲ್ಪ ಈ ಉಳ್ಳಗಡ್ಡೆ ಹಾಕೋದ್ರಿ ಸ್ವಲ್ಪ ತೊಂದರೆ. ಹಾ, ಉಳ್ಳಗಡ್ಡೆ ಈ ವರ್ಷ ಉಳ್ಳಗಡ್ಡೆ 2 ವರ್ಷದಿಂದ ತೊಂದರೆನೇ ಆದ್ರಿ. ಉಳ್ಳಗಡ್ಡೆ 2 ವರ್ಷದಿಂದ ರೋಗ ಅದು ಬಂದ್ರೆ ಹೋಗ್ಲಾರ್ದಂಗ ಆಗಿದ್ರಿ. ಹೋದ ವರ್ಷ ಕಡಿಮೆ ಇತ್ತು, ಈ ವರ್ಷ ಅಂದ್ರೆ 2 ಬಾರಿ ಹೆಚ್ಚಾರ ರೀ. ಒಬ್ಬೊಬ್ರು 50,000 ರೂಪಾಯಿ ಲಾಸ್ ಆದಂಗ ಆಗ್ಯದ. ಈಗ ಆಳು ಗೊಬ್ಬರ ಅವೆಲ್ಲ ಹಚ್ಚೋದು ನಾರು ತಂದು ಹಚ್ಚಿ ಗುಲ್ಬರ್ಗ ಕೊಯ್ ನಾರು ತಂದು ಹಚ್ಚಿರಿ, ಲಾಸ್ ಆಗ್ಯವಾದ್ರಿ. ವರ್ಷ ಚಲೋ ಬೀಜ ತಂದು ಚಲೋ ಬೋಧ ಮಾಡ್ಕೊಂಡು ಮತ್ತೆ ಅದಕ್ಕೆ ಚಲೋ ಮಾಡಿದ್ರೆ ಅಂತದ್ ಬಂದ್ರಿ, ಅದಕ್ಕೆ ವಿಪರೀತ ರೋಗ. ಹಂಗಾಗಿ ಅದನ್ನು 2 ವರ್ಷ ಆಯ್ತಿರಿ, ನಾವು ಊಟ ಬಂತೀವಿ 2 ವರ್ಷದಿಂದ. ಹಾಕಿಲ್ಲ ಹಾಕಿಲ್ರಿ ಅದನ್ನ, ಹಾಕ್ಬೇಕಂತ ಮಾಡ್ರಿ, ಬಂದ್ ಮಾಡ್ಬೇಕು. ಬ್ಯಾಸಿಗೆ ಹಾಕ್ತಿರಿ, ಬ್ಯಾಸಿಗೆ ಅಂತ ಬಿಡೋಲ್ಲ, ಮಳೆಗಾಲಕ್ಕೆ ಹಾಕಿಲ್ರಿ 2 ವರ್ಷ ಆಯ್ತು. ಮಳೆಗಾಲಕ್ಕೆ ಬಿಟ್ಟಬಿಡ್ರಿ, ಬಿಟ್ಟಬಿಟ್ಟಿವ್ರಿ. ಹ್ಞೂ, ಮನೆಗೆ ಎಷ್ಟು ಜನ ಅದ್ರಿ ಒಕ್ಕಲ್ತನ ಮಾಡ್ರಿ? ನಾವು ಒಬ್ಬತ್ತೀನಿ ರೀ, ಹೆಣ್ಮಕ್ಳು ಹುಡುಗ್ರ ಇದ್ದಾರೆ, ನಮ್ಗೆ ಒಂದು 4 ಜನ ಹೆಣ್ಮಕ್ಳೇ ಇದ್ದಾರೆ ರೀ, ಗಂಡ್ಮಕ್ಳೇ ಇಲ್ರಿ. ನಾನು ಒಬ್ಬತ್ತ ಕೆಲಸ ಮಾಡತ್ತೆ. ನೀವು ಮನೆಯವ್ರು ಮಾಡ್ತೀರಿ? ಹ್ಞೂ, ಮನೆಯವ್ರು ಮಾಡ್ತೀರಿ, ಕೂಲಿಯರ್ನ ಇಟ್ಕೊಂತೀವಿ ರೀ. ಮತ್ತೆ ಮನೆಯವರೇ ಹೋಗಿ ಆತವ್ರು ಎತ್ತಿದ್ದಾರೆ. ಎತ್ತಿನ ಜೊತೆಗೆ ಏನಾದರೂ ಹೈನ ಆಕಳ ಆಕಳ ಐತ್ರಿ, ಒಂದು ಒಂದೂವರೆಗಾರ ಐತೆ, ಬಂಡಿ ಐತೆ, ಎಲ್ಲ ವರ್ಷ ಐತ್ರಿ. ಇದು ಒಕ್ಕಲ್ತಾನ ಮೇವು ತರಕ ಅದಕ್ಕೆ ಬೇಕಲ್ಲ, ಮುಂಜಾನೆ ತಂದು ಹಾಕ್ಬೇಕು ಮೇವು. ಮತ್ತೆ ಏನು ಗೊಬ್ಬರ ಅವು ಏರಕ ಬೇಕಲ್ಲ, ಮತ್ತೆ ಬೇಕಲ್ರಿ. ಈಗ ಗೊಬ್ಬರ ಹೋಗ್ಬೇಕಂದ್ರೆ 500 ರೂಪಾಯಿ ಕೇಳ್ತಾರೆ. ಇಲ್ಲೇ ಸ್ವಲ್ಪ ಒಂದು ಕಿಲೋಮೀಟರ್ದಾಗ ಗೊಬ್ಬರ ಹೋಗ್ಬೇಕಂದ್ರೆ ಮತ್ತೆ 500 ರೂಪಾಯಿ ಕೊಡೋದ್ರಿ ಟ್ಯಾಕ್ಟರ್ದವ್ರಿಗೆ. ಹಂಗಾಗಿ ಬಂಡಿನೇ ಐತ್ರಿ ನಮ್ಗ. ಎತ್ತು ಸಾಕೋದನ್ನು ತಿಪ್ಪಲಲ್ಲ, ಇವ್ ಕೋದ್ ಹಾಕ್ಬೇಕು, ಹೊಟ್ಟೆ ಹಾಕ್ಬೇಕು, ಸೊಪ್ಪು ತರ್ಬೇಕು. ಹಂಗಂದ್ರೆ ಹಂಗ್ರಿ, ಗಳೆ ಹೊಡಿಯಕ್ ಬೇಕಲ್ರಿ. ಬಾಡಿಗೆ ಎಷ್ಟು ನಡ್ದವ್ ಕಡೆ ಇಲ್ಲಾರ್ದವ್ರು? ಬಾಡಿಗೆ ರೀ ಈಗ ಇಲ್ಲಿ ಎಷ್ಟು 1,200,000 ಅಂತಾರ್ರಿ. ಅಂದ್ರೆ ಮುಂಜಾನೆ 6 ಗಂಟೆ ಜೀವನ ಮಾಡಿದ್ರೆ 12 ಗಂಟೆ ಕೊಟ್ಬಿಡ್ತಾರೆ. ಹ್ಞೂ, ಅಷ್ಟೇ 12 ರೀ ಒಂದು ಲಾಸ್ಟ್. ಎತ್ತಿದ್ರೆ ಬೇಸಿಂತೀರ ಹೆಂಗೆ? ಎತ್ತಿದ್ರೆ ಅಲ್ರಿ ನಮ್ಮ ಹೊಲಗಳು ಹೊಡಿಯಕ್ಕೆ ಒಂದೇಳೆ ಹೊಡಿಬೇಕಂತಂದ್ರೆ ಮತ್ತೆ ಬಾಡಿಗೆನೂ ಹೋಗ್ತಾರ್ರಿ. ಇಲ್ಲೇನು ಎತ್ತಿದ್ರೆ ಅನುಕೂಲ ಅಲ್ರಿ. ಏನಂತಾರಲ್ರಿ, ಅದು ಮುಂಜಾನೆ ಎದ್ದು ಬಸವಣ್ಣ ಮಾರಿ ಎದ್ದು ನೋಡ್ಬೇಕಂತ, ಒಕ್ಕಲ್ತಾನ ಇದ್ದವನು ಒಂದು ಮಾರಿ ಅವ್ನ ಬೆಳಿಬೇಡ ಒಕ್ಕಲ್ತಾನ ಇರ್ಬೇಕಂತ ಮನುಷ್ಯನಿಗೆ. ಏನೇ ಇರಲಿ, ಇವತ್ತು ಏಟ ಬೆಳ್ಳಿ ಇರೋರಿಗೆ ಮುಂದೆ ಆ ಮೊದಲು ಬೆಳೆದಿಲ್ಲ ಅಂದ್ರೆ ಅವ್ರು ಒಕ್ಕಲ್ತಾನ ಇಟ್ಕೊಂಡು ಬದುಕಿರ್ರಿ. ಒಂದು 2 ಬಂಡಿ ಗೊಬ್ಬರ ಆಗ್ತದಪ್ಪ, ಇದ್ರಿರಲಿ ಒಂದು ಆಕಳ್ದಾನ ಇರಲಿ ಒಂದು ಊರಿ ಇರಲಿ ಅಂತ. ಈಗ ನಾಗಪ್ಪ ಅವ್ರ, ಈಗ ಎಕರೆಗೆ ನೀವು ಹತ್ತೆ ಹಾಕಿರ ಅಂತ ಹೇಳಿದ್ರಿ, ಎಷ್ಟು ಕ್ವಿಂಟಲ್ ಬರ್ತೀರಿ ನಿಮ್ದು? ಎಕರೆಗೆ ನಮ್ ನೋಡ್ರಿ ಒಂದು 15 ಕ್ವಿಂಟಲ್ ಹಂಗ್ ಬರ್ತ ನೋಡ್ರಿ. ಅಷ್ಟೇ ನೀರು ಬಿಡ್ತೀರ? ಹ್ಞೂ, ನೀರು ಬೋರ್ ಹಾಕಿವ್ರಿ ಇಲ್ಲಿ ಬಿಡ್ತೀವ್ರಿ ನೀರು. ಸಜ್ಜೆ? ಸಜ್ಜೆ ಇಲ್ರಿ, ಇವಾಗ ಹತ್ತಿ ತಗೊಂಡು ಸಜ್ಜೆ ಉಳ್ಳಾಗಡ್ಡೆ ಹಾಕಿ ಅಂತಾರೆ. ಹತ್ತಿ ಮುಗಿದ್ಮೇಲೆ ಸಜ್ಜೆ ಉಳ್ಳಾಗಡ್ಡೆ ಹಾಕ್ತಾರೆ. ಸಜ್ಜೆ ಖರ್ಚಿಲ್ಲದ ಬೆಳೆ ಅಂತಾರೆ ನಾಗಪ್ಪ ಹೆಂಗ್ರಿ? ಸಜ್ಜಿಗೇನು ಅದಕ್ಕೇನಿಲ್ರಿ, ಒಂದು 2 ಚೀಲ 3 ಚೀಲ ಗೊಬ್ಬರ ಹಾಕ್ಬಿಟ್ರೆ ಆಯ್ತು, 2 ಸಲ ಕುಂಟೆ ಹೊಡ್ಬಿಟ್ರೆ ಆಯ್ತು, ಸಜ್ಜಿ ಬಂದ್ಬಿಡ್ತಾರೆ. ಅಂದ್ರೆ ಸಜ್ಜಿ ತಗೊಂಡು ಉಳ್ಳಾಗಡ್ಡೆ ಹಾಕೋದು? ಸಜ್ಜಿ ತಗೊಂಡು ಮತ್ತೆ ಮುಂದೆ ನಿಮ್ ಸುಗ್ಗಿ ಉಳ್ಳಾಗಡ್ಡಿಗೆ ಬರ್ತದ್ರಿ. ಇವಾಗ ಹಚ್ಚಲ್ದಾಗೆ ಸಜ್ಜೆ ಉಳ್ಳಾಗಡ್ಡೆ 2 ಮಾಡೋದ್ರಿ. ಪ್ರತಿ ವರ್ಷನೂ ಬೆಳಿತೀರ? ಪ್ರತಿ ವರ್ಷನೂ ಬೆಳಿತೀರಿ ಸಜ್ಜೆ ಉಳ್ಳಾಗಡ್ಡೆ. ಉಳ್ಳಾಗಡ್ಡೆ ಬೆಳೆದ್ಮೇಲೆ ಚಲೋ ರೇಟ್ ಏನಾರ ಸಿಕ್ಕದ ನಮಗೆ? ಸಿಕ್ಕದ್ರಿ, ಹಂಗಂಗ ಸಿಕ್ಕದ್ರಿ, ಹಂಗ ಹಿಂಗ ಆದ್ರೆ 1 ವರ್ಷ ಸಿಗ್ತದ, 1 ವರ್ಷ ಕಡಿಮೆ ಆಗ್ತದ. ಜಾಸ್ತಿ ಅಂದ್ರೆ ಅದೇ 2,000 3,000 ಮಾರಿ ನೋಡ್ರಿ ಲಾಸ್ಟ್. 5,000 ಮಾಡಿಲ್ಲ ಇಲ್ರಿ, ರೇಟ್ ಸಿಕ್ಕಿಲ್ಲ ನಿಮ್ಗೆ? ಸಿಕ್ಕಿಲ್ರಿ ನಮ್ಗೆ, ಅದೃಷ್ಟ ಸಿಕ್ಕಿಲ್ಲ ಅದು. ಅಂದ್ರೆ ಅದು ಅದೃಷ್ಟ ಬೇಕು ಬಂಪರ್ ಬೆಳೆ ಅದ್ರ ನೋಡ್ರಿ. ಆದ್ರೂ ಹಾಕದ ಬಿಟ್ಟಿಲ್ಲ, ಅವಾಗ ಬೇಸಿಗೆ ಹಾಕದ್ ಬಿಡಂಗಿಲ್ರಿ. ಅದ ಏನ ಬರೇ 100 ಮಾರಿದ್ರು ಮಾಡ್ಲೇಬೇಕು ನಮ್ದು. ಹಂಗಾದ್ರೆ ಆಲ್ಮೋಸ್ಟ್ ಊರಾಗ ಬಾಳ ಮಂದಿ ಹಾಕ್ತಾರೆ. ಏ ಊರಿಗೂರ್ರಿ, ನಮ್ಮಲ್ಲಿ ಊರ್ಗೂರ್ ಉಳ್ಳಾಗಡ್ಡೆ ಹಚ್ಚಲಾರ್ದವ್ರು ಯಾರು ಬಿಡಲ್ಲ. ಭೂಮಿ ಅವ್ರಿಗೆ ಇಲ್ಲ ಅಂತಂದ್ರೆ ಎಷ್ಟು ಯಾರ್ದನ್ನ ಆದ ಅಂತ ಒಂದು ಎಕರೆ ಅವ್ರದ್ದು ಕೇಳಿ ಮಾಡ್ಕೊಂತಾರೆ. ಕೇಳಿದಾಗ ಯಾರು ರೈತರು ಬೇರೆ ಏನು ಲೀಜಿ ಗೀಜಿ ಕೊಡೋರತ್ರ ಅಥವಾ ತಾವ ಮಾಡ್ಕೊತಾರೆ? ಲೀಜಿ ಗೀಸ್ಕೊಂಡು ಮಾಡ್ಕೊಂತಾರೆ, ಹೊಲ ಇಲ್ದವ್ರು ಒಂದ್ ಹೇಳೆ ಉಳ್ಳಾಗಡ್ಡೆ ಮಾತ್ರ ಬಿಡಂಗಿಲ್ಲ. ಏನಾದ್ರೂ ಆಂಧ್ರದವ್ರು ಕ್ಯಾಂಪ್ ಕ್ಯಾಂಪ್ ಮಾಡ್ಕೊಂಡ್ರೆ? ಏ ಇಲ್ಲಿಲ್ರಿ, ಆದ್ರೆ ಆರ ಮೊಸರುಕಲ್ಲು ಆ ಕಡೆ ಸೈಡ್ ನಾಗ ಆರ್ರಿ. ರೈತರು ಬೇರೆ ದೊಡ್ಡ ರೈತರು ಲೀಜಿ ಕೊಟ್ಟರ? ಹಾ, ಅವ್ರು ಮಾಡ್ಯಾರ್ರಿ, ರೆಡ್ಡಿಯವ್ರು ಬಂದಾರ್ರಿ, ಮಸ್ತ್ ಇದಾರ್ರಿ ಈಗ ರೋಡಿಗೆ ಹಿಂಗ ಮೊಸರುಕಲ್ ಕಡಿ ಇದಾರ್ರಿ. ನಿಮ್ ಭಾಗ ತೆಗ್ಗಾಳ ಭಾಗದಲ್ಲಿ ಯಾರು ರೈತರು ಬೇರೆ ಭೂಮಿ ಕೊಟ್ಟಿಲ್ಲ? ಇಲ್ಲ ಇಲ್ರಿ. ನಂಗೆ ಮಾಡ್ಕೊಳ್ಳೋರದಾರ? ಹಾ, ಎಲ್ಲಾರು ಮಾಡ್ಕೊ ಸ್ವಸ್ವಲ್ಪ ಇದಾವ್ರಿ ಇರೋ ಭೂಮಿನೂ, ಅದೇ 4-5 ಎಕರೆ ಐದಾರ ಎಲ್ಲಾರು. ಮತ್ತೆ ಅವರೇ ಮನೆಯವ್ರು ಮಾಡ್ಕೊಬಿಡ್ತಾರೆ. ಅವ್ರೆ ಹೆಂಗದ್ರೆ ಒಕ್ಕಲ್ತನ ಮಾಡ್ಕೊಂತ ಬಂದ್ರಿ, ಸುಮಾರು 300 ಕುರಿಗಳಿದ್ದು ಕುರಿ ಸಾಕಾಣಿಕೆ ಬಿಟ್ಬಿಟ್ರಿ, 4 ಎದ್ದಿತ್ತು 4 ಎದ್ರಾಗ 2 ಹೋದು, ಮತ್ತೆ ಹೆಂಗ್ರಿ ಮುಂದೆ ಏನ್ ಮಾಡಿದ್ರಿ? ಇದೇ ಇಷ್ಟೇ ಒಕ್ಕಲ್ತನ ಮಾಡ್ಕೊಂಡು ಹೋಗೋದು. ಈಗ ಎಷ್ಟು ನೀಗ್ತದ ಅಷ್ಟು ಮಾಡ್ಕೊಂತ ಹೋಗೋದು? ಅಷ್ಟೇ ಹೋಗೋದ್ರಿ, ಎಷ್ಟು ನೀಗ್ತದ ಅಷ್ಟು ಮಾಡ್ಕೊಂತ ಹೋಗ್ಬಿಡೋದ್ರಿ. ಚಲೋ ಚಲೋ ಏನಾದರೂ ಯಂತ್ರೋಪಕರಣಗಳನ್ನ ಟ್ರ್ಯಾಕ್ಟರ್ ಇಟ್ರಿ? ಏ ಇಲ್ರಿ, ಇವೇ ಬಂಡಿ ಎತ್ತು ಒಂದು ಆಕಳ ಇಟ್ಟು ಹಾಲು ಪಾಲು ಕೊಡ್ತದಂತ ಒಂದು ಆಕಳ ಮಾಡ್ಕೊಂಡಿವ್ರಿ, ಅತ್ತೆ ಬಂಡಿ ಎತ್ತು ಮಾಡ್ಕೊಂಡು ಅದಕ್ಕೆ ಮೇವು ತರಕ. 300 ಕುರಿಗಳಿದ್ದು ಹೋದು, ಒಂದು 4-5 ಟಗರು ಒಂದು 10-20 ಟಗರು ಜೊತೆಗೆ ಮಾಡ್ಕೊಂಡ್ರೆ ಅದು ಮನೆಗೆ ಇಟ್ಕೊಂಡು ಸಾಕಿ ಮಾರಿದ್ರೆ ಚಲೋ ಲಾಭ ಇರ್ತಲ್ಲ? ಚಲೋ ಲಾಭ ಇರ್ತದೆ, ಆದ್ರೆ ಒಂದಂತರ ಸಾಕ್ತೀರಿ, ಟಗರ್ ಇರ್ತದೆ. ಹಂಗೆ ಒಂದು ನಿಮ್ಗೆ ಅನುಭವ ಐತಿ ಕುರಿ ಸಾಕಾಣಿಕೆ ಮಾಡಿದ್ ನಿಮ್ಗೆ ಸ್ವಲ್ಪ ಅನುಭವ ಐತಿ, ಅದಕ್ಕೆ ನಾ ಹೇಳಕತ್ತೀನಿ. ಇಲ್ರಿ ಸಾಕ್ತೀವಿ ಹಂಗೆ ಹಂಗೆ, ಆದ್ರೆ ಜಾಸ್ತಿ ಸಾಕ ಮೇಸಕ್ಕಾಗಲ್ಲ ರೀ. ನಿಮ್ಮ ನಡುವೆ ಭಾಳ ದೊಡ್ಡದಲ್ಲ, ಆದ್ರೆ ಮೇಸಕ್ಕೆ ಒಬ್ಬ ಮನುಷ್ಯ ಬೇಕಲ್ರಿ ರೊಕ್ಕ, ಅದು ಜಡದಂತಂದು ಸುತ್ತಬೇಕು. ಅದನ್ನ ಟಗರಗಳಂದ್ರೆ ಒಬ್ಬ ಮನುಷ್ಯ ಬೇಕ್ರಿ ಅವಕ್ಕೆ. ತಂದು ಮನೆಗೆ ಏನಾರ ಒಂದು ಫುಡ್ ಹಾಕಿದ್ರಪ್ಪ ಅಂತಂದ್ರೆ ಮನೆಗೆ ಅವು ಇರ್ತಾವ ಇರ್ತಾವ ಬಿಡ್ರಿ. ಆದ್ರೆ ನಮಗೆ ಒಂದು ಸಾಕಿರ್ತೀವ್ರಿ, ಯಾವಾಗ ಒಂದು ಇರ್ತದ. ದೇವ್ರಿಗೆ ಇವ್ರಿಗೆ ಹಬ್ಬ ಹರಿದಿನ ಮಾಡ್ತೀವಿ. ಒಳ್ಳೇದು ನಾಗಪ್ಪ ಅವರೇ, ನಿಮ್ಮ ಕೃಷಿ ಅನುಭವಗಳು, ಇನ್ನೂ ಸಣ್ಣ ರೈತರು ಸಾಕಷ್ಟು ಬೇರೆ ಬೇರೆ ಉದ್ಯೋಗಗಳನ್ನು ಮಾಡಿರಿ, ಒಳ್ಳೇದಾಗಲಿ. ನಿಮ್ಮ ಕೃಷಿ ಅನುಭವಗಳು ನಮ್ಮ ಜೊತೆಗೆ ಹಂಚಿಕೊಂಡದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ದೇದುರ್ಗ ತಾಲೂಕಿನ ತಗ್ಗಿಹಳ್ಳಿ ಗ್ರಾಮದ ನಾಗಪ್ಪ ಅವರ ಕೃಷಿ ಅನುಭವಗಳನ್ನ ಕೇಳಿದ್ರಿ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನ ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800 420 2233. ರೈತ ಬಾಂಧವರಿಗೆಲ್ಲ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 24/10/2021 ಅಂತಂದರೆ ಭಾನುವಾರ, ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲವೆಂದು ಭಾವಿಸಲಾಗಿದ್ದು ಗರಿಷ್ಠ 33 ಮತ್ತು ಕನಿಷ್ಠ 24°C ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದ್ದು ಗರಿಷ್ಠ 62 ಮತ್ತು ಕನಿಷ್ಠ 35% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 8 km ಚಲಿಸುವ ಸಾಧ್ಯತೆ ಇದೆ ಎಂದು ಭಾವಿಸಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇರುವುದು, ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಬೇಗ ಬಿತ್ತಿದ 20-25 ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ಬೇಸಾಯವನ್ನು ಕೈಗೊಳ್ಳಬೇಕು. ಇದರಿಂದಾಗಿ ಕಳೆ ನಿಯಂತ್ರಣದ ಜೊತೆಗೆ ಮಣ್ಣಿನ ತೇವಾಂಶ ಸಂರಕ್ಷಣೆಯಾಗ್ತದೆ ಮತ್ತು ಇದನ್ನು 12-15 ನಂತರ ಮತ್ತೆ ಪುನರಾವರ್ತಿಸಬೇಕು. ಕಡಲೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 ಪೆಂಡಿ ಮಿಥಾಲಿನ್ 30 EC ಅಥವಾ 0.8 ಪೆಂಡಿ ಮಿಥಾಲಿನ್ 38.7 CS ಕಳೆನಾಶಕವನ್ನು 300 ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಡಲೆ ಬೆಳೆಯಲ್ಲಿ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಇನ್ನು ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಕೊಡುವುದು ಉತ್ತಮ. ಕಡಲೆ ಬಿತ್ತನೆಯನ್ನು 2nd November 2 ಬಿತ್ತನೆಯನ್ನು ಮಾಡಬಹುದು. ಇನ್ನು ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ರೈಸೋಬಿಯಂ ಮತ್ತು 500 ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಕಡಲೆಗೆ ಬಿತ್ತನೆ ಮೊದಲು ಬರೋ ನಿರೋಧಕತೆಯನ್ನು ಹೆಚ್ಚಿಸಲು ರೈತ ಬಾಂಧವರು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ಅಥವಾ 25% ಗೋಮೂತ್ರದಲ್ಲಿ 8 ಕಾಲ ನೆಲೆಸಿ ಕನಿಷ್ಠ 7 ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಜಿಲ್ಲೆಯಲ್ಲಿ ತೊಗರಿಯನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿಕೊರಕದ ನಿರ್ವಹಣೆಗಾಗಿ 0.15 mL ಕ್ಲೋರಾನ್ ಎಂಟ್ರಿನಲಿಪ್ರೋಲ್ 18.5 SC ಅಥವಾ 2 mL ಫ್ರಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 mL ಕ್ಲೋರಿಫೆರಿಫಾಸ್ 20 EC ಅಥವಾ 1 ಅಸಿಫೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಹತ್ತಿಯಲ್ಲಿ ಬೇಗನೆ ಬಿತ್ತಿದಂಥ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆಯಿಲ್ಲದ ಅವಧಿಯಲ್ಲಿ ಹತ್ತಿಯನ್ನು ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಿಕೊರಕದ ಹತೋಟಿಯನ್ನು ಮಾಡಲು 2 mL ಫರ್ಫೆನೋಫಾಸ್ 50 EC ಹಾಗೂ 7-10 ನಂತರ 0.5 mL ಲ್ಯಾಂಡಾ ಸೈಲೋತ್ರಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟಿಯನ್ನು ಮಾಡಲು ರೈತ ಬಾಂಧವರು 0.6 ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ ಸಿಯುಸಿಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟೆಯನ್ನು ಮಾಡಲು ರೈತ ಬಾಂಧವರು ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್ ಮತ್ತು ಟಿಬಿಕನೋಜಾಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ 2 ಬಾರಿ ಸಿಂಪರಣೆಯನ್ನು ಮಾಡಿ. ಜಿಲ್ಲೆಯಲ್ಲಿ ಮೆಣಸಿನಕಾಯಿಯನ್ನು ನಾಟಿ ಮಾಡಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲು 3 ಗ್ರಾಂ ಕ್ಯಾಪ್ಟನ್ ಅಥವಾ 2 ಗ್ರಾಂ ಕಾರ್ಬನ್ಡೈಸಮ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು ಸಸಿಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಥ್ರಿಪ್ಸ್ ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟುಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿರುವಂತೆ ಹಾಕಬೇಕು ಅಥವಾ 0.3 ಗ್ರಾಂ ಡಿನುಟಿಫೊರಾನ್ 20 SG ಅಥವಾ 1 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಅಥವಾ 1.7 ಮಿಲಿಲೀಟರ್ ಡಿಮಿಥೊಯೇಟ್ ಪಿ ಅಥವಾ 4 ಗ್ರಾಂ ಕಾರ್ಬೋರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನೌಲುರಾನ್ 10 ECಯನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ನವಜಾತ ಎಮ್ಮೆ ಕರುಗಳಿಗೆ ಹುಟ್ಟಿದ ದಿನದಂದೇ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಎಮ್ಮೆ ಕರುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಇನ್ನು ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರು, ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಆಲಿಸಿದ್ರಿ. ಮತ್ತೆ ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಜಾನುವಾರುಗಳು ರೋಗಗಳ ನಿಯಂತ್ರಣ ಕಾರ್ಯಕ್ರಮದ ಅಡಿ 2ನೇ ಸುತ್ತಿನ ಕಾಲುಬಾಯಿ ಮತ್ತು ಬಾಯಿ ರೋಗದ ಸಾಮೂಹಿಕ ಲಸಿಕಾ ಕಾರ್ಯಕ್ರಮವನ್ನು ಉಚಿತವಾಗಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ ಹಾಗೂ ಕರ್ನಾಟಕ ಹಾಲು ಉತ್ಪಾದಕರ ಮಹಾಮಂಡಳಿ KMF ದಿನಾಂಕ 23/10/2021 22/11/2021 ಜಿಲ್ಲಾದ್ಯಂತ ನಡೆಸಲಾಗುತ್ತಿದ್ದು, ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಹಳ್ಳಿಗೆ ಲಸಿಕೆ ಹಾಕಲು ಬಂದಾಗ ಎಲ್ಲ ರೈತ ಬಾಂಧವರು ತಮ್ಮಲ್ಲಿ 3 ತಿಂಗಳ ಮೇಲ್ಪಟ್ಟ ಎಲ್ಲ ದನ ಎಮ್ಮೆಗಳಿಗೆ ಲಸಿಕೆ ಹಾಕಿಸಿಕೊಂಡು ಈ ಸಾಂಕ್ರಾಮಿಕ ರೋಗದಿಂದ ಆಗುವ ಆರ್ಥಿಕ ನಷ್ಟವನ್ನು ತಪ್ಪಿಸಲು ಜಾನುವಾರುಗಳ ಮಾಲೀಕರು ಈ ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಸಹಕರಿಸಿ ತಮ್ಮ ಜಾನುವಾರುಗಳಿಗೆ ಲಸಿಕೆ ಹಾಕಿಸಿ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಲು ಕೋರಲಾಗಿದೆ. ತಮ್ಮ ಗ್ರಾಮಗಳಲ್ಲಿ ಲಸಿಕೆ ಹಾಕುವ ದಿನಾಂಕ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಹತ್ತಿರದ ಪಶು ವೈದ್ಯಕೀಯ ಸೇವಾ ಸಂಸ್ಥೆಯು ನೀಡುವರು ಎಂದು ಕೋರಲಾಗಿದೆ. ಮಣಪುರಂ ಚಿನ್ನದ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನು ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆಗೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನು ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800420-2233. ಕೇಳಿದರೆ ನಾಳೆ ಬೆಳಗ್ಗೆ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯನ್ನು ಉದ್ದೇಶಿಸಿ ಮಾಡುವ ಪ್ರಸಾರ ಭಾಷಣ ಕೇಳುವಿರಿ ದೆಹಲಿ ಕೇಂದ್ರದಿಂದ. ನಂತರ ಈ ಭಾಷಣದ ಕನ್ನಡ ಅವತರಣಿಕೆ ಕೇಳುವಿರಿ. ಹಾಗೆಯೇ ಈ ಭಾಷಣವು ಮರು ಪ್ರಸಾರವಾಗುವುದು 8:00 ಬೆಂಗಳೂರು ಕೇಂದ್ರದಿಂದ. ಬೆಳಗ್ಗೆ 6:00 ಕಾರ್ಯಕ್ರಮ ವಿವರಣೆ, 6:05 ಚಿಂತನ ಎಂಕೆ ಭಾಸ್ಕರ್ ರಾವ್ ಅವರಿಂದ, 6:20 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:35 ರೈತರಿಗೆ ಸಲಹೆ, 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ ಪ್ರಸಾರವಾಗುವುದು, 6:50 ಕಥಾಮೃತ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ ಅವರಿಂದ, 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರಾಯೋಜಕರು ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ, 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ ಪ್ರಸ್ತುತಿ ಡಾಕ್ಟರ್ KS ಚೈತ್ರ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸೊಸೈಟಿ ಬೆಂಗಳೂರು, 7:55 ಚಿತ್ರಗೀತೆಗಳು. ಇನ್ನು 9:00 KT ಗಟ್ಟಿಯವರ ಕಾದಂಬರಿ ಆಧರಿಸಿದ ಬಾನುಲಿ ಧಾರಾವಾಹಿ ಕೆಂಪು ಕೊಳವೆ, ಬಾನಲಿ ರೂಪಾಂತರ ಮತ್ತು ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 9:30 ಭಾರತ ಸ್ವತಂತ್ರ ಅಮೃತ ಮಹೋತ್ಸವದ ಆಚರಣೆಯ ದೈನಂದಿನ ಸಂಚಿಕೆ ಆಕಾಶವಾಣಿಯೊಂದಿಗೆ ಸ್ವಾತಂತ್ರ್ಯ ಚಳವಳಿಯ ಪಯಣ. ಇನ್ನು 9:40 ಪ್ರಾಯೋಜಿತ ಕಾರ್ಯಕ್ರಮ ಸಂಭಾಳಿಸುತ್ತಾ ಸಾಗೋಣ ಬಾಳಪಥದಲ್ಲಿ. ಇನ್ನು 9:50 ವಚನ ಗಾಯನ. ಇನ್ನು 10:00 ನಿಮ್ಮ ಕರೆ ನಿಮ್ಮಗೊಂದು ಗೀತೆ ಚಿತ್ರಗೀತೆಗಳೊಂದಿಗೆ ನೇರ ಫೋನ್ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು 10:30 ಭಾವಗೀತೆಗಳನ್ನು ಕೇಳುವಿರಿ. 12:00 ವನಿತಾ ವಿಹಾರ, 12:30 ಆರೋಗ್ಯ ಕಾರ್ಯಕ್ರಮ. ಇನ್ನು 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪ್ರಧಾನಮಂತ್ರಿ 15 ಅಂಶಗಳ ಕಾರ್ಯಕ್ರಮ. ಇನ್ನು 3:00-6:10 6:20-6:37 6:50 ಪಂದ್ಯ